ನಾವು ಕೇರ್ಪಟ್ಟಣದಲ್ಲಿ ನಮ್ಮ ಮನೆಯವರು ಪೋಸ್ಟ್ ಮಾಸ್ಟರ್ ಆಗಿದ್ದರು. ಅಲ್ಲಿದ್ದಾಗ ನಮ್ಮ ತಂದೆಯವ್ರು ಬಂದು ಜಮೀನು ಮಾಡಿ ಅಂತ ಅನ್ನೋ ಒಂದು ಒತ್ತಾಸೆ ಮಾಡಿದ್ರು. ನಮ್ಮೂರ ಹತ್ರನೇ ತಗೊಳ್ಳಮ್ಮ, ನಿನ್ಗೆ ಹತ್ರ ಅನುಕೂಲ ಆಗುತ್ತೆ ಅಂತ. ಆ ಒಂದು ಉದ್ದೇಶದಿಂದ ನಮಗಿಷ್ಟ ಇಲ್ಲದೇ ಇದ್ದರೂ ನಮ್ಮ ತಂದೆಯವರ ಒಂದು ಅಪೇಕ್ಷೆ ಮೇರೆಗೆ ನಾವು ಜಮೀನು ತಗೊಂಡ್ವಿ. ಫಸ್ಟು 3 ಎಕರೆ ತಗೊಂಡ್ವಿ. ಆಮೇಲೆ 3 ಎಕರೆ ತಗೊಂಡಾಗ ನಮ್ಗೆ ಏನು ಮಾಡಬೇಕು ಅಂತ ಅನಿಸೋದು ನಮ್ಗೆ ಗೊತ್ತೇ ಆಗಲಿಲ್ಲ. ಅವಾಗ ಬೋರ್ವೆಲ್ ಇರಲಿಲ್ಲ, ಏನಿಲ್ಲ, ಮಳೆ ಆಧಾರಿತವಾಗಿ ಉಸಿ ಅಳಸಂದೆ ಕುಂಬಳ ಇಂಥದ್ದೆಲ್ಲ ಬೆಳೀತಿದ್ವಿ. ಆಮೇಲೆ ಬೋರ್ವೆಲ್ ಅಳವಡಿಸ್ಕೊಂಡ್ಮೇಲೆ ಫಸ್ಟು ಸಾರಿ ನಮ್ಮ ತಂದೆ ಒಂದು ಗೈಡೆನ್ಸ್ ಮೇಲೆ 3 ಎಕರೆ ಕಬ್ಬು ಹಾಕಿದ್ವಿ. ಕಬ್ಬು ಹಾಕಿ ಅದೆಲ್ಲ ಪಾಳು ಜಮೀನು ಇರೋದ್ರಿಂದ ಫಲವತ್ತತೆ ಚೆನ್ನಾಗಿರೋದ್ರಿಂದ ಒಂದು 3 ಎಕರೆಗೆ ನಮಗೆ 256 ಟನ್ ಕಬ್ಬು ಬೆಳೆದಿದೆ ಸರ್ ಅದರಲ್ಲಿ. ನನಗೆ ಆವಾಗಲೇ ವ್ಯವಸಾಯದ ಬಗ್ಗೆ ನನಗೆ ಒಂದು ಸ್ವಲ್ಪ ಆಸೆ ಆಸಕ್ತಿ ಬಂತು. ಆಮೇಲೆ ಸರಿ ಏನು ಒಂದು ಅವತ್ತಿನ ಇದರಲ್ಲಿ ನಮಗೆ ಕಮ್ಮಿ ದುಡ್ಡಾದ್ರೂ 1.5 ಲಕ್ಷ ಎಷ್ಟು ಸಿಕ್ಕಿತ್ತೇನೋ ಕಬ್ಬಿನ ದುಡ್ಡು. ಅದರಲ್ಲೇ ನೆಕ್ಸ್ಟ್ ಇಯರು 1-2 ಎಕರೆ ಜಮೀನು ತಗೊಂಡ್ವಿ 60,000-60,000. 120,000. ಇಷ್ಟು ಸುಲಭ ಅಲ್ಲ, ನಾವು ದುಡ್ಡು ಮಾಡಿ ಜಮೀನು ಮಾಡ್ಬೋದಲ್ಲ ಅನ್ನೋ ಒಂದು ಐಡಿಯಾ ಅವತ್ತು ಬಂತು. ಆಮೇಲೆ ಅದನ್ನೇ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಆಮೇಲೆ ಇದಕ್ಕೆ ಗೊಬ್ಬರ ಬೇಕೇ ಬೇಕು, ಭೂಮಿಗೆ ಏನೋ ಅವಶ್ಯಕತೆ ನಮಗೆ ಒಂದು ಮನದಟ್ಟಾಯಿತು. ಆವಾಗ ನಾವು ಹೈನುಗಾರಿಕೆ ಪ್ರಾರಂಭ ಮಾಡಿದ್ವಿ. ಹೈನುಗಾರಿಕೆ ಸನ್ಯಾಸಿ ಸಂಸಾರಿ ಆದ ಅನ್ನಂಗೆ ಪ್ರತಿಯೊಂದು ಅಳವಡಿಸ್ಕೊಂಡ್ವಿ ಜಮೀನಿಗೆ. ಆವಾಗ ಹೈನುಗಾರಿಕೆಗೆ 1-2 ಹಸು, ಆಮೇಲೆ ಈ ಥರ ಅದ್ರ ಜೊತೆಗೆ 1 ಕುರಿ, ಅದು ಈ ಥರ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಳವಡಿಸ್ಕೊಂಡ್ವಿ. ಆದರೂ ಒಂದು ಆಳನ್ನು ವ್ಯವಸ್ಥೆ ಮಾಡ್ಕೊಂಡು ನಾನು ಕ್ವಾರ್ಟರ್ಸ್ಗೂ ಮನೆಗೂ ಓಡಾಡ್ಕೊಂಡೇ ಇದ್ದೆ. ಆಮೇಲೆ ಇಲ್ಲಿರೋದೇ ಸರಿ ಅಂತ ಒಂದು ಮನಸ್ಸು, ಹಾಗೂ ಈಗೂ 1-4 ವರ್ಷದಲ್ಲಿ ಅಲ್ಲೇ ಸೆಟ್ಲಾದ್ವಿ. ಜಮೀನು ಸುತ್ತ 3 ಎಕರೆ ಜಮೀನು ಸುತ್ತನೂ ತ್ಯಾಗದ ಮರ ಹಾಕಿದ್ವಿ. ಆಮೇಲೆ ತೆಂಗಿನ ಮರ ಹಾಕಿದ್ವಿ. ಒಂದು ಇದೆಲ್ಲ ಕಬ್ಬು ಗಿಬ್ಬು ಅಳವಡಿಸ್ಕೊಂಡ್ಮೇಲೆ ಫಲವತ್ತತೆಯಾಗಿ ಎಲ್ಲ ಬಂತು. ಆಮೇಲೆ 2 ಎಕರೆ ತಗೊಂಡಾಗ ಅದಕ್ಕೂ ಕೂಡ ತೆಂಗು ಇದನ್ನೆಲ್ಲ ಅಳವಡಿಸ್ಕೊಂಡು ಒಂದು ಮಾದರಿಯಾಗಿ ಮಾಡಿದ್ವಿ. ಇದು ಒಂದು ಇಂಟ್ರೆಸ್ಟ್ ಬಂದಮೇಲೆ ನಮಗೆ ವ್ಯವಸಾಯದಲ್ಲಿ ಇದರಲ್ಲಿ ಆದಾಯ ಪಡಿಬೋದು ಅನ್ನೋ ಒಂದು ನಮಗೆ ಮಾರ್ಗದರ್ಶನ ಸಿಕ್ತು. ನಮ್ಮ ಮನೆಯವರು ಏನೇ ಹೇಳಿದ್ರು ನಮಗೆ ಆಗಲು ವ್ಯವಸಾಯದ ಕಡೆಗೆ ಬಂತು. ಹಾಗೂ ಈಗೂ ಒಂದು ವ್ಯವಸಾಯದಲ್ಲಿ ಒಂದು ದಡ ಹತ್ತಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ವಿ. ಅದನ್ನೇ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಹೈನುಗಾರಿಕೆ ದೊಡ್ಡದಾಗಿ ಮಾಡ್ಕೊಂಡೆ. ದೊಡ್ಡದಾಗಿ ಮಾಡಿ ಸುಮಾರು 15 ಹಸುಗಂಟ ಸಾಕಿದ್ವಿ. ಅಲ್ಲಿಂದ ಹಾಲು ಒಂದು ಆರೋಗ್ಯ ಡೈರಿ ಅಂತ ಬರ್ತಿತ್ತು. ಅಲ್ಲಿ ತುಂಬ ಸುಲಭ, ಮನೆ ಹತ್ರನೇ ಬಂದು ಹಾಲು ತಗೊಂಡೋಗ್ತಾರೆ, ನಮ್ಗೆ ಅನುಕೂಲ ಆಯ್ತದಲ್ಲ ಅನ್ನೋ ದೃಷ್ಟಿಲಿ ಅದನ್ನು ಮಾಡಿದ್ವಿ. ತಿಂಗಳಲ್ಲಿ ಖರ್ಚೆಲ್ಲ ಕಳೆದು 50,000 ತನಕ ಉಳಿಸೋವಂಥ ಅವಕಾಶ ಸಿಕ್ತು. ಆವಾಗ ನಮಗೆ ಈ ನಮಗೆ ಟೈಮೇ ಸಾಕಾಯ್ತಾ ಇಲ್ವೇನೋ, ಇನ್ನೂ ಟೈಮ್ ಬೇಕಾಗಿತ್ತು ಅಂತ ನನಗನ್ನಿಸ್ತು. ಇನ್ನೂ ಏನಾದ್ರು ಮಾಡ್ಬೋದಲ್ಲ, ಇನ್ನು ಇಷ್ಟೊಂದೆಲ್ಲ ಸುಲಭ ಅಲ್ಲ ಅಂತ. ನಾವು ಸುಲಭ ಸುಲಭ ಅಂತೀವಿ, ಬೇರೆ ಕ್ವಶನ್ ಕೇಳ್ತಾರೆ ಅದು ಹೆಂಗ ಮಾಡಿ ಸುಲಭ ಅಂತ ಹೇಳ್ಬಿಡ್ತೀರಿ ಅಂತ ರೈತರು ಕೇಳ್ತಾರೆ. ಅವ್ರಿಗೆ ಹೇಳುವಾಗ ಮನದಟ್ಟು ಮಾಡಿದಾಗ ಅವ್ರಿಗೆ ಒಂದು ಆಲೋಚನೆ ಬರುತ್ತೆ, ಸರಿಯಾಗಿ ಪರವಾಗಿಲ್ಲ ಇವ್ರು ಹೇಳ್ತಾ ಇರೋದು ಅನ್ನೋ ರೀತಿ ಒಂದು ನಾವು ಖರ್ಚು ಕಮ್ಮಿ ಮಾಡಿ ಆದಾಯ ಮಾಡೋದು ದಿಟ್ಟಿನಲ್ಲಿ ನಾವು ಅವ್ರಿಗೆ ಒಂದು ಮಾರ್ಗದರ್ಶನ ತೋರಿಸಿದಾಗ ಖಂಡಿತ ಇನ್ನೊಬ್ಬರು ಕೂಡ ಬಂದು ವ್ಯವಸಾಯ ಮಾಡೋ ಮಟ್ಟಕ್ಕೆ ಬರೋಕ್ಕೆ ಅನುಕೂಲ ಆಯ್ತದೆ. ಎಷ್ಟೋ ಜನ ಹಂಗೆ ನನ್ನ ಅದನ್ನು ದೊಡ್ಡಸ್ಕೇನಲ್ಲ ಮರಳಿ ಮಣ್ಣಿಗೆ ಅನ್ನೋಂಗೆ, ಈ ಕರೋನಾ ಟೈಮಲ್ಲೆಲ್ಲ ಹೊರಗಡೆ ಹೋಗಿದಾರಲ್ಲ ಬಂದು ಈಗ ತೋಟ ಮಾಡ್ಕೊಂಡು ಹಚ್ಚಿಕಟ್ಟಾಗವ್ರೆ, ಈಗ ನೆನೆಸ್ಕೊಂಡು ಹೇಳ್ತಾರೆ ಹೌದಮ್ಮ ನೀವು ಮಾತು ಕೇಳಿದ್ದೀವಿ, ಅದು ಪರವಾಗಿಲ್ಲ ನಾವು ಏನೋ ಒಂದು ವೃತ್ತಿ ಅಳವಡಿಸ್ಕೊಳಂಗಾಯ್ತು ಅಂತ. ಅದು ನಮ್ಗೆ ಕೇಳಿ ಸಂತೋಷ ಆಯಿತು, ಸಾಕು ನಮಗೆ, ನಮ್ಮ ಸಾಧನೆಗೆ ಇದೆ ದೊಡ್ಡದು ಅಂತ ಅನ್ಕೋತೀನಿ. ಮತ್ತು ಈ ಥರ ಒಂದು ಇದು ಮಾಡಿದಾಗ ನನಗೆ ಒಂದು ಆಲೋಚನೆ ಬಂತು, ನಾರಿ ಸುವರ್ಣ ಕುರಿ ಸಾಕಬೇಕು ಅನ್ನೋ ಒಂದು ಐಡಿಯಾ ಬಂತು. ಅದು ಹೇಗೆ ಅಂದರೆ ಅವ್ರದ್ದು ಯಾವುದೋ ಒಂದು ಚಂದನ ಟಿವಿಲಿ ಅವ್ರ ಸಂದರ್ಶನ ನೋಡಿದೆ, ಅದು ಚೆನ್ನಾಗಿತ್ತು, ಸುಲಭ ಅಂತ ಕಾಣಿಸ್ತು. ಮತ್ತೆ ಅವ್ರೂರಿಗೆ ಹೋಗಿ ಅದ್ರ ವಿಚಾರ ಎಲ್ಲ ತಿಳ್ಕೊಂಡು. ಯಾವ ಊರಿಗೆ ಹೋಗಿದ್ರಿ ಸರ್? ಶಿರಾ ಹತ್ರ ಬರುತ್ತೆ ಅದು ಯಾವುದೋ ಒಂದು ಹಳ್ಳಿ, ಸತ್ರಾಜ್ ಅಂತ ಅಂದ್ಬಿಟ್ಟು. ಅವರು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಫೋನ್ ನಂಬರ್ ತಗೊಂಡಿದ್ದೆ, ಅಲ್ಲಿಗೆ ಹೋಗಿದ್ದೆ. ಮತ್ತು ನಮ್ಮ ಜೊತೆ ಕೆಲವು ಹುಡುಗರನ್ನೂ ಕರ್ಕೊಂಡೋಗಿದ್ದೆ, ಆಸಕ್ತಿ ಇರುವಂಥ ಹುಡುಗರನ್ನ, ಅವ್ರಿಗೊಂದು ಅಭಿಪ್ರಾಯ ಬರಲಿ ಅಂತ. ಆಮೇಲೆ ಎಲ್ಲ ನೋಡಿದಾಗ ಅವರು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರೆಲ್ಲ ಹೇಳಿದ್ರು ಯಾವ ರೀತಿ ಇದು, ಈಗ ನೋಡಿ ನಿಮ್ಮ ಮಾಮೂಲಿ ಕುರಿ ಸಾಕಿದ್ರೆ ಈಗ ಒಂದು ಕುರಿ ಮರಿಗೆ ನಿಮ್ಗೆ 3-4 ತಿಂಗಳು ಮರಿಗೆ ನೀವು ಕನಿಷ್ಠ 4-5 ಸಾವಿರಕ್ಕೆ ಮಾರ್ತೀರಿ. ಇದೇನಪ್ಪ ಅಂದರೆ ಒಂದು ಕುರಿ 3 ಮರಿ ಹಾಕುತ್ತೆ, 3, 2, 4, 5 ಈ ಥರ ಎಲ್ಲ ಮರಿಗಳು ಇದಾಗುತ್ತೆ. ಇದು 5 ಜಾತಿ ಟಗರುಗಳಿಂದ ಸಂವರ್ಧನೆ ಮಾಡಿಸಿ ಹೊಸ ತಳಿ ನಾರಿ ಸುವರ್ಣ ಅಂತ ಕಂಡುಹಿಡಿದಿರೋದು. ಮತ್ತು ಇದಕ್ಕೆ ಬನ್ನೂರು ಕುರಿನೂ ಕೂಡ ಸೇರ್ಕೊಳ್ಳುತ್ತೆ ಅನ್ನೋದು ಒಂದು ಇದಾಯಿತು. ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ನಾವು ತರಲೇಬೇಕು ಅಂದ್ಕೊಂಡು ಇನ್ನೊಂದು ಸಾರಿ ಹೋಗಿ 1 ಹೆಣ್ಣುಗುರಿ 1 ಟಗರು ತಗೊಂಡು ಬಂದೆ. ಅದನ್ನು ತಂದು 1-9 ತಿಂಗಳಿಗೆ ಅದು ಚೆನ್ನಾಗಿ ಬೆಳವಣಿಗೆ ಬಂದು ಮರಿ ಆಯ್ತು. 3 ಮರಿ ಆಯ್ತು. ಕೊಟ್ಟಿರೋ ಪುಣ್ಯಾತ್ಮನಿಗೆ ತುಂಬ ಸಂತೋಷ ಆಗೋಯ್ತು. ಅವ್ರು ಬಂದು ವಿಡಿಯೋ ಎಲ್ಲ ಮಾಡಿ ನಮ್ಮದೇ ಒಂದು ಇದು ಮಾಡ್ಕೊಂಡು ಹೊರಗಡೆ ಎಲ್ಲ ಜನಗಳಿಗೆಲ್ಲ ಅವರು ಹೇಳೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರಂದ್ರು ನಿಮ್ಗೆ ಆತಂಕ ಬೇಡ, ನೀವು 3 ತಿಂಗಳ ತನಕ ಸಾಕಿ ಸಾಕು, ನಾನೇ ತಗೊಂಡೋಗ್ತೀನಿ ಬೈಬ್ಯಾಕು ನೀವು ಎಲ್ಲಿಗೂ ಯಾವ ಸಂತೆಗೂ ತಗೊಂಡೋಗ್ಬಿಡಿ. ಯಾಕೆಂದರೆ ನಮಗೂ ದಿಢೀರಂತ 9 ಮರಿ ಆಗೋಯ್ತಲ್ಪ, 3 ಹೋಗಿ 9 ಆಯ್ತು, ಇದೆ ಹೆಂಗೆ ಸಾಕೋದು ಅನ್ನೋದು ಒಂದು ನಮಗೆ ಗಾಬರಿ ಆಯಿತು. ಆವಾಗ ಅವ್ರೇನು ಮಾಡಿದೆ, ಈಗ ನಾನು ನಾರಿ ಸುವರ್ಣ ಕುರಿ ಸಾಕಕ್ಕೆ ಹಿಡಿದು ಸುಮಾರು 1-8 ವರ್ಷ ಆಯಿತು. 8 ವರ್ಷದಿಂದ ವರ್ಷಕ್ಕೊಂದ್ಸಾರಿ ಅವರೇ ಬಂದು ಪರ್ಚೇಸ್ ಮಾಡ್ತಾಯಿದ್ದಾರೆ. ಅದು ಏನು ಅಂತ ಅಂದರೆ, ಈಗ 3 ತಿಂಗಳು ಮರಿ ನಮ್ಮ ಮರಿ ಮಾರಿದ್ರೆ 4-5,000 ರೂಪಾಯಿ ಇಲ್ಲಿ ಸಂತೆಗಳಲ್ಲಿ ಆಗಲಿ ಇಲ್ಲೇ ತಗೊಳ್ಳೋದು. ಇದು ಅವರು ಒಂಥರ ಫಿಕ್ಸೆಡ್ ರೇಟ್ ಹಂಗೆ 10-12,000 ತನಕನೂ 3-4 ತಿಂಗಳು ಮರಿನ ತಗೋತಾರೆ. ಇದರಿಂದ ಏನಾಯ್ತದೆ ಅಂದರೆ, ನಮಗೆ ಒಂದು ಸಾರಿ ಈಗ ನಾವು 5 ಹೆಣ್ಗುರಿ, ನಾವು ಜಾಸ್ತಿನೂ ಇಟ್ಕೊಳ್ಳಿಲ್ಲ, 5 ಹೆಣ್ಗುರಿ ಮಾತ್ರ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. 5ರಲ್ಲಿ 2 ಅಂತ ಲೆಕ್ಕ ಹಾಕೊಂಡ್ರೆ 10 ಮರಿ ಆಗೋಯ್ತದೆ. 10 ಮರಿನ ನಾವು 3 ತಿಂಗಳಿಗೊಂದ್ಸಾರಿ, 1.5 ತಿಂಗಳಿಗೊಂದ್ಸಾರಿ ಕೊಟ್ಟರೆ ನಮಗೆ ಅದರಲ್ಲೇ 1 ಲಕ್ಷ ರೂಪಾಯಿ ಸಿಗುತ್ತೆ. ಆ ಥರ 1 ವರ್ಷದ ಮೇಲೆ 4 ತಿಂಗಳು ಅಂದರೆ 14 ತಿಂಗಳಿಗೊಂದ್ಸಾರಿ ನಾವು ಈ ಥರ ಮಾರ್ಬೋದು. ಅಂದರೆ ನಾನು 1 ಲಕ್ಷ 1.5 ಲಕ್ಷ ಕಮ್ಮಿ ಯಾವಾಗಲೂ ಮರಿ ಕೊಟ್ಟಿಲ್ಲ. ಈ ಥರ ನಮ್ಮ ಬೆಳೆಗೆ ಅನುಗುಣವಾಗಿ ನಮ್ಮ ಸೈಡಲ್ಲಿ ಅಂದರೆ ನಾವು ಇನ್ನೊಂದು ವೃತ್ತಿಯಾಗಿ ಇದನ್ನು ಅವಲಂಬಿಸಿದಾಗ ನಮಗೆ ಇದರಲ್ಲಿ ಹೆಚ್ಚಿನ ಲಾಭ ಸಿಗ್ತದೆ ಅನ್ನೋದು. ನಾರಿ ಸುವರ್ಣ ಸಾಕಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ನಾನು ಸರ್ ಅದು ಸಾಕಾಣಿಕೆಗೆ ಒಂಥರ ಮೇಲ್ಗಡೆ ಅಡಕೆ ಪಟ್ಟೆ ಎಲ್ಲ ಹೊಡೆದು ಇದು ಮಾಡಿದ್ದೀವಿ, ಮತ್ತೆ ಸಂಜೆ ಹೊತ್ತು ಸ್ವಲ್ಪ ನಮ್ಮ ಜಮೀನುಗಳಿಗೆ ಬಿಡ್ತೀವಿ. ಯಾಕೆಂದ್ರೆ ಅಟ್ಟಣಿಗೆ ಪದ್ಧತಿಯಲ್ಲಿ ಮಾಡಿದ್ದೀವಿ. ಅವು ಏನೇ ಅಟ್ಟಣಿಗೆ ಪದ್ಧತಿಯಲ್ಲಿ ಏನು ಉಪಯೋಗ ಅಂದರೆ, ಅದು ಗಂಜಲ ಮತ್ತು ಇಕ್ಕೆ ಇದೆಲ್ಲ ಕೆಳಗಡೆ ಬರುತ್ತೆ, ಮತ್ತು ಅದಕ್ಕೆ ಕ್ಲೀನಾಗಿರ್ತವೆ ಅನ್ನೋ ಒಂದು ಉದ್ದೇಶ. ಒಂದು ವಿಸ್ತಾರ ಎಷ್ಟು ಅಟ್ಟಣಿಗೆ? ವಿಸ್ತಾರ ಸರ್ ಒಂದು 20-30 ಲೋಡ್ ಮಾಡಿದ್ದೀವಿ. ಎಷ್ಟು ಹಿಡಿತಾವ ಸರ್ ಅದರಲ್ಲಿ? ಒಂದು 20-25 ಮರಿ, 15-20 ಮರಿ ಸಾಕ್ಬೋದು. ಅಂದ್ರೆ ಮರಿಗಳೇ ಬೇರೆ ಮಾಡ್ಕೋತೀವಿ, ಆ ತರ ಟಗರೇ ಬೇರೆ ಇಟ್ಕೋಬೇಕು. ಈಗ ಟಗರು ಒಂದಿದೆಯಾ? ಟಗರು ಒಂದೇನು 2 ಇರ್ತವೆ ಸರ್. ಇದು ಉದ್ದೇಶ, ಮೂಲ ಉದ್ದೇಶ ಏನು ಅಂದ್ರೆ, ನಮ್ಮ ಕಡೆಯವ್ರೆ ನಾನು ಸುಮಾರು ನಮ್ಮ ನಮ್ಮ ಊರು ಹಳ್ಳಿ ಪಕ್ಕದಲ್ಲಿ ಇರೋರಿಗೆಲ್ಲ ಒಂದೊಂದು ಟಗರು 2 ಹೆಣ್ಗುರಿ ಕೊಟ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಉದ್ದೇಶ ಏನು ಅಂದ್ರೆ, ಟಗರ್ನ ನಾವು 2 ವರ್ಷಕ್ಕೊಂದ್ಸರಿ ಬದಲಾಯಿಸ್ಬೇಕು. ಈ ಉದ್ದೇಶದಿಂದ ನಾವೇನು ಮಾಡ್ತೀವಿ, ನಮ್ಮ ಟಗರ್ ಅವ್ರು ತಗೊಂಡೋಗ್ತಾರೆ, ಅವ್ರು ನಮಗೆ ಕೊಡ್ತಾರೆ, ಈ ಥರ ಒಂದು 3-4 ಜನ ಮಾಡ್ಕೊಂಡಿದ್ದೀವಿ. ಇದರಿಂದ ಅವ್ರಿಗೂ ಕೂಡ ಒಂಥರ ಖುಷಿ, ಏಕೆಂದ್ರೆ ಪದೇ ಪದೇ ಟಗರ್ಗೆ ಬಂಡವಾಳ ಹಾಕಂಗಿಲ್ಲ ಅನ್ನೋದು ಒಂದು ಲೆಕ್ಕಾಚಾರ. ಎಷ್ಟಾಗ್ಬೋದು ಒಂದು ಟಗರ್ಗೆ ದುಡ್ಡು? ಅವರು ಶಿರಾದವ್ರ ಲೆಕ್ಕಾಚಾರ ತಗೊಂಡ್ರೆ 30-35 ಸಾವಿರ ಒಂದು ಟಗರ್ಗೆ. ಒಂದು ಹೆಣ್ಮರಿ ಗಬ್ಬಾಗಿರೋದಕ್ಕೆ ಅವ್ರು 30,000 ಕಮ್ಮಿ ಕೊಡೋದೇ ಇಲ್ಲ, 40,000 ಹೇಳ್ತಾರೆ ಅಷ್ಟು ಒಂದು. ಯಾಕೆಂದ್ರೆ ಅವ್ರ ಲೆಕ್ಕಾಚಾರ ಏನು ಹೇಳ್ತಾರೆ ಅಂದರೆ, 30,000 ನೀವು ತಗೊಂಡೋಗ್ತೀರಮ್ಮ, 30-35 ಸಾವಿರ ಕೊಟ್ಟು ನಿಮಗೆ 2 ಮರಿ ಆಗ್ತು ಅಂದರೆ ಅಲ್ಲೇ ಬಂದ್ಬಿಡ್ತು 20,000 ದುಡ್ಡು, 20,000 ನಿಮಗೆ ಮರಿ ಉಳ್ಕೋತು. ಈ ಥರದ ಅವ್ರು ಹೇಳೋ ಲೆಕ್ಕಾಚಾರನೂ ಸರಿ. ಅದರಿಂದ ನಮಗೆ ಲಾಸ್ ಆಗೋವಂಥ ಸನ್ನಿವೇಶ ಏನಿಲ್ವಲ್ಲ, ಆ ಖುಷಿಗರ್ದ ತಗೊಂಡೋಗ್ತಾರೆ. ನಮ್ಮದ್ರೆ ತಗೊಂಡೋಗಿರೋದು ಎಲ್ಲ 2-2 ಮುರಿನೇ ಹಾಕೈತೆ, ಯಾರ್ದು ಏನು ದೂರಿಲ್ಲ. ಕೆಲವು ಸಾರಿ 1 ಹಾಕೋ ಚಾನ್ಸಸ್ಸು ಇರ್ತದೆ, ಕೆಲವು ಸಾರಿ 3 ಹಾಕೋ ಚಾನ್ಸಸ್ಸು ಇರ್ತದೆ. ಈಗ ಆ ಕುರಿನಲ್ಲಿ ಹುಟ್ಟಿರೋ ಗಂಡನ್ನೇ ನೀವು ದೊಡ್ಡದು ಮಾಡಿ ಬೆಳೆಸ್ತೀರಾ? ದೊಡ್ಡದು ಮಾಡಿ ಒಂದು ವರ್ಷದ 2 ತಿಂಗಳು ಬೇಕು ಸರ್ ಅದು ಪುನಃ ಅದು ಇದಕ್ಕೆ ಬರ್ಬೇಕಾದ್ರೆ. ಆ ಥರ ಅದನ್ನು ಸಪ್ರೇಟಾಗಿ ಬೆಳೆಸಿ ಚೆನ್ನಾಗಿ ಬೆಳೆಸಿದಾಗ ಅದು ಮಾಂಸಕ್ಕೂ ಕೂಡ ಒಳ್ಳೆ ಇದು ಅಂತ ಅನ್ನೋದು ನಮಗೆ ಒಂದು ಗಣನೆಗೆ ಬಂತು. ನಾನು 1-2 ಮರಿ ಕೊಟ್ಟಿದ್ದೆ, ಅವ್ರು ಹೇಳಿದ್ರು ಆವಾಗ ಇದು ಬಂದು ಟಗ್ರ ಥರನೇ ಬರುತ್ತೆ ಇದು ಮಾಂಸ ಅಂತ ಹೇಳಿದ್ರು. ಇದರಿಂದ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಕೆಲವು ನಮ್ಮ ಪರಿಚಯ ಇರೋರು, ನಿಮಗೆ ಬೇರೆ ಯಾರಿಗೂ ಕೊಡಬೇಡಿ ಟಗರ್, ನಮಗೆ ಸಾಕಿ, ನಾವು ಬಕ್ರೀದಕ್ಕೆ ತಗೋತೀವಿ ಏನೋ ಮಟ್ಟಕ್ಕೆ. ಒಂದು ನೋಡೋಕ್ಕೆ ಸ್ವಲ್ಪ ಅದು ಇದು ಒಂದೇ ಕುರಿ ಥರ ಕಾಣಿಸಿದ್ರು ಅದರದ್ದು ಇದು ಚೆನ್ನಾಗಿರ್ತದೆ ಅನ್ನೋದು ಒಂದು ಐಡಿಯಾ. ಅದು ಜಾತಿ ಗುಣದಲ್ಲಿ ಕಾಲು ಎತ್ತರ ಇದು ನಾರಿ ಸುವರ್ಣನೆ ಅಂತ ಗುರ್ತಿಡಿರ್ಬೋದು. ಆ ಥರ ಒಂದು ಅದರ ಒಂದು ರೂಪುರೇಖೆಗಳೆಲ್ಲ ಅಂದರೆ ಮಾಂಸದ ಗುಣಮಟ್ಟ ಚೆನ್ನಾಗಿದೆ ಸರ್. ಕುರಿ 3-4 ಮರಿ ಆಗ್ತದೆ, 2-3-4-5 ಹಾಕಿರೋ ಸನ್ನಿವೇಶಗಳು ನಾವು ಅಲ್ಲಿ ಶಿರಾದ ಹತ್ರ ಕೇಳಿದೀವಿ, ನೋಡಿದೀವಿ ಯೂಟ್ಯೂಬಲ್ಲೆಲ್ಲ. ನಿಮ್ಮಲ್ಲಿ ಹಾಕಿಲ್ಲ? ನಮ್ಮಲ್ಲಿ 3 ಹಾಕಿದೆ ಸರ್. 3 ಹಾಕಿದೆ. ಈಗ ನಾರಿ ಸುವರ್ಣ ಸುಮಾರು 8 ವರ್ಷದಿಂದ ಸಾಕ್ತಾ ಇದ್ದೀನಿ. ಆದಾಯ ಬಂದಿದೆ ಸರ್. ನಾವೀಗ ಇವಾಗ ಏನಂದ್ರೆ ಕಬ್ಬು ಬೆಳೀತಿದ್ವಿ, ಕಬ್ಬು ಬೆಳೆಯೋಕೆ ಸಾಧ್ಯನೇ ಇಲ್ಲ ಈಗ. ಯಾಕೆಂದ್ರೆ 1/4 ಖರ್ಚು 1/4 ಆದಾಯ, ಇದರಿಂದ ನಮ್ಮ ರೈತರಿಗೆ ಏನೇನು ಸಿಗಲ್ಲ. ಅಲ್ಲ ಲಕ್ಷ್ಮೀದೇವಮ್ಮ, ನೀವು ವ್ಯವಸಾಯ ಶುರು ಮಾಡೋದಕ್ಕೆ ಕಬ್ಬೇ ಕಾರಣ. ಹೌದು, ಮತ್ತೆ ಅವಾಗ ಬಂತಾದಾಯ ಈಗ ಯಾಕೆ ಬರ್ತಾ? ಅವಾಗ ನೋಡಿ ಸರ್, ಆಳು ಕಳೆದು ಇದಿತ್ತು, ಆಮೇಲೆ ಎಲ್ಲ ಕೂಲಿ ಕಾರ್ಮಿಕರದ್ದು ಇದು ಕಮ್ಮಿ ಇತ್ತು, ಮತ್ತೆ ಫ್ಯಾಕ್ಟ್ರಿಗಳು ಒಂದು ಕಂಡೀಷನ್ ಆಗಿ ಒಂದು ಇಷ್ಟೇ ಟನ್ ಕೊಡಬೇಕು, ಇಷ್ಟೇ ಇದು ಮಾಡಬೇಕು ಅನ್ನೋ ಒಂದು ಕಂಡೀಷನಲ್ಲಿ ಬೆಳೆಸ್ತಿದ್ರು. ಇವಾಗ ಯಾವುದು ಇಲ್ಲಿಗೆ ಅವ್ರು ಕೇಳೋದಕ್ಕೆ ಕಬ್ಬೇ ಸಾಕಾಯ್ತಾ ಇಲ್ಲ. ಈಗ ಕೆಲವು ಫ್ಯಾಕ್ಟ್ರಿಗಳೇ ಮುಚ್ಚೋ ಮಟ್ಟಕ್ಕೆ ಬಂದಿದೆ, ಯಾಕೆಂದ್ರೆ ಕಬ್ಬು ಬೆಳೀತಾ ಇಲ್ಲ. ಈ ಮಟ್ಟದಲ್ಲಿರುವಾಗ ಈಗ ಅದೇನೋ ಹೇಳ್ತಾರಲ್ಲ ಸರ್, ಈಗ ಕಲ್ಪವೃಕ್ಷ ಕಾಮದೇನು ಅನ್ನೋಂಗೆ, ಈಗ ನಮಗೆಲ್ಲ ರೈತರಿಗೆ ಆಸರೆ ಆಗಿರೋದು ತೆಂಗು ಮತ್ತು ಅಡಿಕೆ. ಇದು ಒಂದು ರೈತನ್ನ ಕಾಪಾಡ್ತಾ ಇರೋದು ಇವತ್ತಿನ ಮಟ್ಟಕ್ಕೆ. ಹೆಂಗೆ ಅಂತಂದರೆ, ಈಗ ಹೋದ ವರ್ಷ ನೋಡಿದ್ರೆ ತುಂಬ ಮಳೆ ಏನೇ ಇಲ್ಲ, ಬೇಸಿಗೆಯಲ್ಲಿ ಸುಮಾರು ಅಡಿಕೆ ಮರಗಳೆಲ್ಲ ಹೊರಟೇ ಹೋದ. ಈ ಒಂದು ನಿಟ್ಟಿನಲ್ಲಿ ಉಳ್ಕೊಂಡಿದೆ ನೋಡಿ ಇದು ತೆಂಗು ಇದೆಲ್ಲ. ನಾವು ಏನಪ್ಪ ಅಂದರೆ ಅಡಿಕೆನೂ ಉಳಿಸ್ಕೋಬೇಕು ಅಂದರೆ, ಇದನ್ನ ನನಗೆ ಕೆಲವರು ಪ್ರಶ್ನೆ ಮಾಡಿ ಕೇಳಿದ್ರು ಸರ್ ಅದನ್ನ, ಮೇಡಮ್ ಅವರೇ ನೀವೆಲ್ಲ ಪ್ರಶಸ್ತಿ ಎಲ್ಲ ತಗೊಂಡಿದ್ದೀರಿ, ಇದಕ್ಕೇನು ಒಂದು ಉತ್ತರ ಹೇಳಿ ಅಂದರು. ಅದಕ್ಕೆ ನಾನಂದೆ, ನೀವೇನು ಮಾಡಬೇಡಿ, ವಾರಕ್ಕೆ ಒಂದೇ ನೀರಾದರೂ ಸಂಚಿಂತೆ ಎಲ್ಲ ಮಲ್ಚಿಂಗ್ ಮಾಡಿ ಫಸ್ಟು, ಪೂರ್ತಿ ತಣ್ಣ ಅದಕ್ಕೆ ನೆರಳು ಬಂದರೆ ತೇವಾಂಶ ಹಿಡಿದಿಟ್ಕೊಂಡಿರ್ತದೆ, ಅದರಿಂದ ಹೆಂಗೋ ಕಾಪಾಡ್ಕೊಬರ್ಬೋದು. ಅದು ಇಲ್ಲ ಅಂದರೆ ನಾವು ಓಪನ್ ಆಗಿ ಗುಟ್ಟಾಗೋದು, ಆವಿಯಾಗಿ ಗುಟ್ಟೋಗ್ತದೆ ನೀರು. ನಾವು ಏನು ಮಾಡಿದ್ರು ಅಡಿಕೆನು ಮಾಡಿದಿರ ನೀವು? ಹೌದು ಸರ್, ಒಂದು 2,000 ಅಡಿಕೆ ಮಾಡಿದ್ದೀನಿ. ಹೌದಾ? ಇವಾಗ ಕಟಾವು ಕೊಡ್ತಾ ಇರೋದು ಎಲ್ಲ ಒಂದು ಸಾವಿರದ ಇನ್ನೂರು ಮರದು ಮಾರಾಟ ಮಾಡ್ತಾ ಇದ್ದೀನಿ. ಬಾಕಿದೆಲ್ಲ ಈಗ ನಮ್ಮ ಮನಸ್ಸಿಗೆ ಏನು ಮುಳಿತು, ಅಡಿಕೆ ಅಡಿಕೆ ಅಡಿಕೆ ಅಂತ. ಅದು ಅಡಿಕೆಯಲ್ಲಿ ಏನು ಅಂತಂದರೆ ಅದು ಗಾಳಿ ಬಿಡ್ತಕ್ಕೆ ಬಿದ್ದೋಗೋ ಚಾನ್ಸಸ್ ಐತೆ, ಒಣಗೋಗೋದೈತೆ. ಆದ್ದರಿಂದ ಅಡಿಕೆಗೆ ಆಯುಸ್ ಕಮ್ಮಿ ಅಂತ ನನ್ನ ಅನಿಸಿಕೆ ಪ್ರಕಾರ ಹೇಳ್ತದೆ. ಆದ್ದರಿಂದ ಏನು ಅಂತಂದರೆ ಅಲ್ಲಲ್ಲೇ ಇಲ್ಲ, ಅದನ್ನು ಅಭಿವೃದ್ಧಿ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋದರೆ ಏನೂ ಆಗಲ್ಲ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಸರ್ ನಂದು 7 ವರ್ಷ ಆಯಿತು. ತಳಿ ತಳಿ ಇದು ತೀರ್ಥಳ್ಳಿ ಸಸಿನೇ ತಂದಿದ್ವಿ, ನಮ್ಮ ಪರಿಚಯದವ್ರ ಕಡೆ ಇದೆ. ಅದರಿಂದ ಏನು ಒಳ್ಳೆ ಫಲ ಗೊನೆಷ್ಟು ಬಿಡುತ್ತೆ ಒಂದ್ ಗಿಡ ಸರ್? ಅದು 3-4. ಈ ಬೇಸಿಗೆನಲ್ಲಿ 2 ಬಂದಿರೋದು. ಎಲ್ಲ ಅಡಿಕೆ ಪ್ರಮಾಣನೆ ಕಮ್ಮಿ, ರೇಟು ನೋಡಿ ಈಗ ಅಯ್ಯೋ ಅಡಿಕೆ ಬಿದ್ದೋಗುತ್ತೆ ಅಂತ ಎಲ್ಲ ಅಂದ್ರು ಜನ. ಆದರೆ ಇವತ್ತು ಕೂಡ 60-65 ರೂಪಾಯಿ ನಡೀತಾ ಇದೆ ಕೆಜಿ. ಅದರಿಂದ ರೈತನಿಗೆ ಯಾವುದು ಅನುಕೂಲ ಆಯ್ತದೆ. ಅದ್ರ ಜೊತೆಗೆ ಈ ಕುರಿ ಸಾಕಾಣಿಕೆ ಯಾಕೆ ಅನ್ನಿಸ್ತು ಅಂದರೆ ನೋಡಿ, ಅಡಿಕೆ ಗರಿ, ತೆಂಗಿನ ಗರಿ, ಯಾವುದೇ ಒಂದು ಗರಿಗಳನ್ನೆಲ್ಲ ನಾವು ಕಟ್ಕೋಬೋದು, ಬೆಳೆಸ್ಬೋದು ಅದಕ್ಕೆ. ಆಮೇಲೆ ಇದು ಮಾಮೂಲಿ ನೇಪಿಯರು, ಅದು ಇದು ನಮ್ಮ ಗದ್ದೆಲಿ ಸಿಗುವಂಥ ಕಳೆ ಹುಲ್ಗಳೆಲ್ಲ ವೇಸ್ಟ್ ಆಗೋದಿಲ್ಲ. ಇದರಿಂದ ಸೈಡಲ್ಲಿ ಇದು ಒಂದು ನಮಗೆ ಉದ್ಯಮ ಆಯ್ತದೆ ಅಂತ. ತೆಂಗೆಷ್ಟಿದೆ ನಿಮ್ದು ಸರ್? ನಮ್ಮ ತೆಂಗು ಒಂದು 150 ಗಿಡ ಇದೆ. ಎಳ್ನೀರು ಕುಯಿಸ್ತೀರಾ? ಎಳ್ನೀರು ಕುಯಿಸ್ತೀವಿ ಸರ್. ಕೆಲವು ಸಾರಿ ಈಗ ತೆಂಗು ಕಾಯಿ ನಂಬ್ಕೊಂಡು ಇರೋಕ್ಕಾಗೋದಿಲ್ಲ, ಯಾಕೆಂದರೆ ಕಾಯಿ ಕೀಳೋರಿಗೆ ಎಡೆಯೋರಿಗೆ ಎಲ್ಲ ಸಾಗಾಣಿಕೆ ಖರ್ಚು. ಅತಿ ಎತ್ತರದ ಮರಗಳು ಕೊಬ್ಬರಿ ಮಾಡ್ಕೋತೀವಿ. ಈಗ ನೆಟ್ಟಿರುವಂಥ ಮರಗಳೆಲ್ಲ ಎಳ್ನೀರೇ ಕುಯಿಸ್ತಾ ಇದ್ದೀವಿ. ಈ ಥರ ಯಾವುದು ಇವತ್ತಿನ ಪರಿಸ್ಥಿತಿಯಲ್ಲಿ ರೈತ ಯಾವುದು ಕಾಯ್ತದೆ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ರೈತಂದೇ ರೀತಿ ನೀತಿಯಲ್ಲಿ ನಾವು ಇರಲ್ಲೇ ಮಾಡ್ತೀನಿ ಅನ್ನೋದು ಕಷ್ಟ ಇವತ್ತು. ಈಗ ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡೋ ಅಷ್ಟು ಮಟ್ಟದಲ್ಲಿ ತಾವು ಹೈನುಗಾರಿಕೆ ಮಾಡ್ತಾ ಇದ್ರಿ? ಮಾಡ್ತಾ ಇದೆ ಸರ್. ಅದನ್ನು ಮಾಡ್ತಿಲ್ವ ಈಗ? ಇಲ್ಲ ಸರ್, ಇವತ್ತು ಹೈನುಗಾರಿಕೆಯಲ್ಲಿ ಏನು ಕಬ್ಬಿಗೇನು ಬಂತು ಅದೇ ರೀತಿ ಹೈನುಗಾರಿಕೆಗೂ ಬಂತು. ಏನು ಅಂದರೆ ಅದಕ್ಕೆ ಈಗ ಏನು ಮೆಕ್ಕೆಜೋಳದ್ದು ಸೈಲೇಜ್ ಮೇಲೆ ಕೊಡಿ ಅಂತ ನಾವೊಂದು ಸಂಸ್ಥೆಗೆ ಇದು ಮಾಡಿದ್ವಿ, ಅವರು ಅದನ್ನು ಕೊಡಿ ಅಂದರು. ಅದನ್ನು ಕೊಟ್ಟಾಗ ಹಾಲಿನ ಪ್ರಮಾಣ ಜಾಸ್ತಿ ಆಯಿತು, ನಮಗೇನು ಖುಷಿ ಆಗೋಯ್ತು, ಓ ಇದಾದಮೇಲೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ. ಅದು ಬೆಳೆಯೋದೇ ಪ್ರಮಾಣ ಕಮ್ಮಿ ಆಗೋಯ್ತು, ಎಲ್ಲೂ ಸಿಗೋದೇ ಇಲ್ಲ ಈಗ. ಅದು ಯಾವಾಗ ಸಿಗಲ್ಲ, ಒಂದು ಸಾರಿ ಅಕ್ಕಿ ರೂಟಿ ಮಾಡೋದಕ್ಕೆ 10 ಲೀಟ್ರ್ ಕೊಡಿದ್ರೆ 5 ಲೀಟ್ರ್ ಕೊಂಡ್ಬಿಡ್ತದೆ. ಹಾಕದಿದ್ರೆ ಅಂದರೆ ಸೈಲೇಜ್ ಹಾಕಿದ್ರೆ ಇಳುವರಿ ಜಾಸ್ತಿ, ಇಳುವರಿ ಜಾಸ್ತಿ ಬರುತ್ತೆ. ಅದು ನಿಂತೋದಾಗ 10 ಲೀಟ್ರ್ ಕೊಟ್ಟಿದ್ರೆ 5 ಲೀಟ್ರ್ ಬರುತ್ತೆ. ಈ ಥರ ಒಂದಾದಾಗ ರೈತರಿಗೆ ಲಾಸ್ ಆಯ್ತದೆ. ಅಂದರೆ ಈಗ ನೀವು ಹೈನುಗಾರಿಕೆ ಮಾಡ್ತಲೇ ಇಲ್ಲ ಸರ್? ಈಗ ಕಡಿಮೆ ಮಾಡಿದ್ದೀನಿ. ನಮ್ಗೆ ಏನು ಬೇಕು ಹಾಲಿನ ಆಧಾರ ಮಾಡ್ಕೊಂಡು. ಎಷ್ಟು ಹಸು ಇಟ್ಕೊಂಡಿದ್ದೀರಿ? ಈಗ 2 ಹಸು ಇದೆ ಸರ್ ಅಷ್ಟೇ. 2 ಹಸು? 2 ಹಸು. ನಾಟಿನ ಸೀಮೆನ? ನಾಟಿ ಹಸುನೇ, ಆದರೆ ಕ್ರಾಸು, ಕ್ರಾಸ್ ಮಾಡ್ಕೊಂಡು ಯಾಕೆ ಮನೆಗೆ ಬೇಕಲ್ಲ ಹಾಲು ಅನ್ನೋ ಉದ್ದೇಶದಲ್ಲಿ. ಅದಕ್ಕೂ ಕೂಡ ತಿಂಡಿ ತೀರ್ಥ ಏನೋ ಹಾಕ್ಬಾರ್ದು. ಮಾಮೂಲಿ ಹಿಂದೆ ಹೆಂಗೆ ನಾವು ಮೇಯಿಸ್ಕೊಂಡು ಹಾಲು ಕರಿತಿದ್ದು ಅದೇ ಮಟ್ಟಲು ಇರಿಸ್ಕೊಂಡಿದ್ವಿ ಅಷ್ಟರಲ್ಲೇ. ಆಗ ನಮಗೆ ಒಂದು ಒಳ್ಳೆ ಹಾಲು ಬರುತ್ತೆ ಅನ್ನೋದು ಒಂದು ಇದು. ಅಂದರೆ ಈಗ ಮನೆ ಮಟ್ಟಿಗೆ ಬೇಕಾದಷ್ಟು ಸರ್. ಈಗ ನಾವು ಸಂತೃಪ್ತಿ ಸಾವಲಂಬನೆ ಜೀವನ ನಡೆಸಬೇಕು ಅಂದರೆ ನಮಗೆ ಮಾಡ್ಕೋಬೇಕು. ಮಾರಾಟದ್ದು ಬೇರೆ ಪ್ರಶ್ನೆ. ನಾವು ಉಪಯೋಗಿಸಿ ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಂಡಿದ್ರೆ ಆಮೇಲೆ ಬೇರೆಯವ್ರಿಗೆ ಕೊಡ್ಬೋದು ಅನ್ನೋ ಅರ್ಥ ನನಗೆ. ಅಂದರೆ ನಮ್ಗೆ ಆರೋಗ್ಯಕ್ಕಾಗುವಂಥದ್ದೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ಕುರಿ ನಾರಿ ಸುವರ್ಣ ಇದೆ. ಹೌದು. ಮೇಕೆ ಏನಾದ್ರೂ ಸಾಕಿದ್ರೆ? ಇಲ್ಲ ಸರ್, ಮೇಕೆ ಸಾಕಕ್ಕೆ ನನಗೆ ಆಗಲಿಲ್ಲ. ಯಾಕೆ ಅಂದರೆ ಅದು ಸೊಪ್ಪು ಕೇಳ್ತದೆ. ನಾವು ಏನೇ ಎಡಿಟ್ ಮಾಡಿದ್ರು ಅದು ಮೇಲೆ ನೋಡ್ತದೆ, ಕುರಿ ಕೆಳಗಡೆ ನೋಡ್ತದೆ. ಇದು ನನ್ನ ಒಂದು ಅಭಿಪ್ರಾಯ. ಅದು ಮೇಲೆ ಕಟ್ಟಿದ್ರೆ ಮಾತ್ರ ಮತ್ತೆ ಕೆಳಗೆ ಬಿದ್ದೋಗಿರೋ ಎಲೆನು ಕೂಡ ತಿನ್ನಲ್ಲ ಅವು ಮೇಕೆ. ಅದರದ್ದು ಒಂದು ಸಿಸ್ಟಮ್ ನೋಡಿ. ಈಗ ಕುರಿ ಆ ಥರ ಅಲ್ಲ. ಕುರಿ ನಾವು ಏನು ಹಾಕ್ತೀವಿ ಅಂತ ಅದನ್ನು ತಿಂತವೆ. ಅದರಿಂದ ಇದು ನಮಗೆ ಸೂಕ್ತ ಅಂತ ಅನ್ನಿಸ್ತು. ಕುರಿ ಹಿಡಿದಿದೆ ನಿಮಗೆ? ಹಿಡಿದು ನಮ್ಮ ಕೈ ಹಿಡ್ತದೆ ಒಟ್ಟಿನಲ್ಲಿ. ಕೋಳಿ ಸಾಕಲ್ವೇ? ಈ ಕೋಳಿ ಮಾಮೂಲಿ ಥರದ್ದು ಕೋಳಿ, ಇದು ಮಾಮೂಲಿ ಸಾಕೊಂಡಿದ್ವಿ ಒಂದು 20 ಕೋಳಿಗಳು. ಸಾಮಾನ್ಯವಾಗಿ ಎಟ್ಟಣಿಗೆ ಪದ್ಧತಿನಲ್ಲಿ ಏನು ಕುರಿ ಸಾಕೋರು ಕೆಳಗಡೆ ಕೋಳಿ ಸಾಕಿರ್ತಾರೆ. ಅದ್ರೊಳಗೆ ಇರೋಕ್ಕಾಗಲ್ಲ ಸರ್, ಅದು ಬೈಲೇಬೇಕು ಕೋಳಿಗೂ. ಏನೋ 1-2 ಸಾಕೋದು ಆ ಥರ ಏನು ಸಾಕುವಂಥ ರೂಲ್ಸ್ ಏನು ಬೇಡ. ಅವಾಗ ಬೈಲಲ್ಲಿದ್ದರೆ ಯಾವುದಾದ್ರು ಫ್ರೀ ಆಗಿದ್ರೆ ಮಾತ್ರ ಅವಕ್ಕೆ ಅನುಕೂಲವಾಗಿರ್ತವೆ. ನಾವು ನಮ್ಮ ಮನೇಲಿ ಅದನ್ನು ಕೂಡಾಕೋದು ಇನ್ನೊಂದು ಮಾಡೋದು ಏನು ಮಾಡಲ್ಲ. ಅದ್ರ ಪಡ್ಗ ಎಲ್ಲೋ ಜಾಗ ನೋಡ್ಕೊಂಡಿರ್ತವೆ, ಎಲ್ಲೋ ಮೊಟ್ಟೆ ಇಕ್ತವೆ, ಮುರಿ ಮಾಡ್ಕೊಂಡು ಈಜೆ ಕರ್ಕೊಂಬತ್ತೋ ಆಗಲೇ ನಮ್ಗೆ ಗೊತ್ತಾಗೋದು ಇದು ಮುರಿ ಮಾಡೈತೆ ಅಂತ. ಆ ಮಟ್ಟಕ್ಕೆ ನಾವು ಕೋಳಿ ಸಾಕಿರೋದು. ಅಂದ್ರೆ ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ ನಾವು. ಎಲ್ಲರೂ ಮೊಟ್ಟೆ ಎಲ್ಲರೂ ಎಲ್ಲರ ಅವಕ್ಕೂ ಕೂಡ ಒಂದು ಬದುಕು ಅನ್ನೋದು ಅವೇ ಕಟ್ಕೋತವೆ. ನಾವೇನು ಕಟ್ಕೋತೀವಿ ಹಂಗೆ ಎಲ್ಲೋ ಒಂದು ಸೇಫ್ಟಿ ಜಾಗ ನೋಡ್ಕೊಂಡು ಮೊಟ್ಟೆ ಹಾಕ್ತವೆ. ಎಷ್ಟು ಕೋಳಿ ಇದೆ ಹಾಗಾದ್ರೆ ನಮ್ಮನೇಲಿ ಸರ್? ಒಂದು 6-7 ಇದೆ ಅಷ್ಟೇ ಸರ್, ಜಾಸ್ತಿ ಏನಿಲ್ಲ. ಒಂದೇ ಹುಂಜ ಇರೋದು ಅಷ್ಟರಲ್ಲೇ ನಾವು ಅದನ್ನೇ ಸಾಕು. ಯಾಕೆಂದರೆ ವೇಸ್ಟೇಜು ಇದು ಎಲ್ಲ ತಿಂತವೆ, ಮತ್ತು ಹುಳ ಉಪ್ಟೆಗಳು ತಿಂತವೆ. ಇದು ಒಂದು ನಮಗೆ ಅನುಕೂಲ ಆದಿರೋದ್ರಿಂದ ಈ ತರ ಒಂದು ಬೇರೆ ಇನ್ಯಾವ ಜಾನುವಾರುಗಳು ಇಲ್ವಾ? ಇಲ್ಲ ಸರ್, ಒಂದು ಎಮ್ಮೆ ಇಟ್ಕೊಂಡಿದ್ದೀನಿ. ಎಮ್ಮೆ ಯಾಕೆ? ಎಮ್ಮೆ ಬೆಣ್ಣೆಗೆ, ನನ್ನ ಅಭಿಪ್ರಾಯ. ಹಾಲೇ ನಾವು ಡೈರಿಗೆ ಹಾಕಲ್ಲ, ಬೆಣ್ಣೆ ಮಾಡ್ಕೋತೀವಿ ನೋಡಿ ಸರ್. ಅವಾಗ 25-30 ದಿವಸ ಕಟ್ಕೊಂಡಿದ್ದೆ, ಒಂದಿಷ್ಟು ತಪ್ಪ ಬೆಣ್ಣೆ ತಿಂದಿರಲಿಲ್ಲ ನಾವು, ಆಗಲೇ ಇಲ್ಲ ನಮಗೆ. ಅದಕ್ಕೆ ಇವಾಗ ಒಂದು ಎಮ್ಮೆಲಿ ಫಸ್ಟ್ ಕ್ಲಾಸಾಗಿ ಬೆಣ್ಣೆ ಹಾಲು ಮೊಸರು ಎಲ್ಲ ತಿನ್ನೋ ಅಂತ ಇದು. ನಾವು ಇಷ್ಟು ದಿವಸ ದಟ್ಟ ಕೆಲಸ ಮಾಡ್ಕೊಂಡ್ವಲ್ಲ ಅಂತ ಅನ್ನಿಸ್ತದೆ. ಸಂಪಾದನೆ ರೂಟಲ್ಲಿ ಹೋದಾಗ ನಮ್ಗೆ ಇವೆಲ್ಲ ಮರ್ತೋಗಿರ್ತದೆ. ಆರೋಗ್ಯ ಕಾಪಾಡ್ಕೋಬೇಕು ಅಂದಾಗ ಇವೆಲ್ಲ ಜ್ಞಾಪಕ ಬರ್ತದೆ. ಈ ಒಂದು ನಿಟ್ಟಲ್ಲಿ ನಾನು ಇವೆಲ್ಲ ಮಾಡ್ಕೊಂಡಿದ್ದೀನಿ. ಈಗ ಒಂದು ಎಮ್ಮೆನಲ್ಲಿ ಅಂದಾಜು ಸರ್ 2.5 ಲೀಟರ್ ಹಾಲು ಕೊಡ್ತದೆ. 2.5 ಲೀಟ್ರಲ್ಲಿ ನಮ್ಗೆ ಬೆಳಿಗ್ಗೆ 2:30 ಸಾಯಂಕಾಲ 1:30 ಇದನ್ನ ಕಾಯಿಸಿ ಅದ್ರ ಕೆನೆ ತೆಗೆದು ಮತ್ತೆ ಹಾಲು ಮೊಸರೆಲ್ಲ ಬೇಕಾದಷ್ಟು ಆಯ್ತದೆ. ನಾವು ತಿಂದು ಬೇರೆಯವ್ರಿಗೂ ಕೊಡ್ಬೋದು, ಇಷ್ಟು ಒಂದು ಅನುಕೂಲ ಆಯ್ತದೆ. ಅಲ್ಲ ಬೆಣ್ಣೆ ಎಷ್ಟಾಗುತ್ತೆ? ಬೆಣ್ಣೆ ಸರ್ ಅದು 3 ದಿವಸಕ್ಕೆ ಒಂದ್ಸಾರಿ ಮಾಡಿದ್ರೆ ಸಾಕು, 3-4 ದಿವಸ. ಒಂದು ವಾರ ನೋಡಿದ್ರೆ ಒಂದು 5 ಸೇರು ಬೆಣ್ಣೆ ಬರ್ತದೆ ಸರ್. ಹ್ಞೂ ಸರ್, ಅದು ಈಗ ನಾವು ನಮ್ಗೆ ಗೊತ್ತಿರಲಿಲ್ಲ, ಈಗೆಲ್ಲ ಅದಕ್ಕೂ ಮಿಷನ್ ಬಂದೈತೆ ಬೆಣ್ಣೆ ಕಡಿಯಕ್ಕೂ, ಸೇಫ್ಟಿ ಚೆನ್ನಾಗಿರ್ತದೆ. ಈಗ ಅದು ಬೆಣ್ಣೆಗೆ ಏನು ಅಂದ್ರೆ ಹುಡುಕ ಬಂದು ತಗೊಂಡೋಯ್ತಾರೆ. ಹೌದಾ? ಹೌದು ಸರ್. ಈಗ ಬೆಣ್ಣೆ ಎಲ್ಲಿ ಚೆನ್ನಾಗೈತೆ, ಅದ್ರ ಕ್ವಾಲಿಟಿ ಗುಣಧರ್ಮ ಚೆನ್ನಾಗಿದ್ರೆ ಮನೆಗೆ ಬಂದು ಸಿಗ್ತದಾ, ಎಷ್ಟು ಸಿಗ್ತದೆ ಈ ತರ. ಈಗ ನೀವು ಬೆಣ್ಣೆನೂ ಮಾರ್ತೀರಾ? ಹೌದು ಸರ್, ಬೆಣ್ಣೆ ಜಾಸ್ತಿ ಇದಾಗ ಮಾರ್ತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಕೊಡ್ತೀವಿ, 3 ಜನ ಮನೆಗೂ ಕೊಡ್ತೀನಿ. ಮತ್ತು ಮಿಕ್ಕಿದ್ದು ನಾವು ಏನ್ ಧಾರಣೆ ಒಂದ್ ಸೇರು ಬೆಣ್ಣೆ ಸರ್ ಅಲ್ಲಿ 150 ರೂಪಾಯಿ ಹಂಗೆ ಅಂತ ನಾ ಕೆಜಿ ಲೆಕ್ಕದಲ್ಲಿ ಕೊಟ್ಬಿಡ್ತೀನಿ ಸರ್. ಅದು ಒಂದು 400-425 ರೂಪಾಯಿ ಕೆಜಿ. ಈಗ ಯಾರೋ ತೀರಾ ಪರಿಚಯ ಇರೋರಿಗೆ ಅದಕ್ಕೆ ಕಾಯಿಸಿದಾಗ ತುಪ್ಪ ಬಂದಾಗ ಅವ್ರಿಗೂ ಒಂದು ಸಮಾಧಾನ. ನೀವು ತುಪ್ಪ ಮಾಡಲ್ಲ? ತುಪ್ಪ ಮಾಡ್ತೀವಿ ಸರ್, ತುಪ್ಪ ಮಾಡ್ಕೊಳ್ಬೇಕಲ್ವಾ? ಅಲ್ಲ ನೀವು ಮಾಡ್ಕೋತೀವಿ? ನಾವು ಮಾಡ್ಕೋತೀವಿ. ತುಪ್ಪನೂ ಮಾಡ್ತೀರಾ? ಇಲ್ಲ ಇಲ್ಲ ಸರ್, ತುಪ್ಪ ಮಾಡಲ್ಲ. ಬೆಣ್ಣೆ ಮಾಡ್ಬೋದು? ಬೆಣ್ಣೆ ಮಾಡ್ತೀವಿ. ಓಕೆ, ಪರವಾಗಿಲ್ಲ. ಒಂದೇ ಎಮ್ಮೆ? ಒಂದೇ ಎಮ್ಮೆ ಸಾಕು ಸರ್. ಅದು ಈಗ 2-3 ಬೇಡ. ಅದು ಈಗ ಒಂದು ಹೆಣ್ಗರು ಹಾಕಿದ್ರೆ ಅದು ಒಂದು 30-40 ಸಾವಿರ ರೂಪಾಯಿ ಬಾಳ್ತದೆ. ಅವು ಅಲ್ವಾ ಎಲ್ಲದರಲ್ಲಿ ನಾವು ಏನು ಶ್ರಮ ತಗೋತೀವಿ, ನಾವು ಏನು ಎಫರ್ಟ್ ಹಾಕ್ತೀವಿ ನಮ್ಮ ಕೆಲಸದ ಮೇಲೆ, ಅದ್ರ ಮೇಲೆ ಆದಾಯ ಬರುತ್ತೆ. ಎಲ್ಲೋ ಕಟ್ಟಾಕ್ಬಿಟ್ಟು ಸಾಯಂಕಾಲ ಇಟ್ಕೊಂಡ್ಬಿಟ್ಟು ಅದನ್ನ ನೋಡ್ತೀನಿ ಅಂದರೆ ಅವೆಲ್ಲ ಆಗದಿರೋ ಕೆಲಸ. ಇದರಲ್ಲೇ ರೈತ ಸೋಲ್ತಾ ಇರೋದು. ನಿಮ್ಮ ಜಮೀನು ಹಾಗಾದರೆ ಈಗ ಪ್ರಧಾನವಾಗಿ ತೆಂಗಿದೆ, ತೆಂಗು ಅಡಕೆ, ಆಮೇಲೆ ಇನ್ನೇನೇನು ಬೆಳೆ ಇದೆ? ಸುತ್ತ ಒಂದೊಂದು ಬಾಳೆ ಹಾಕೊಂಡಿದ್ವಿ. ಬಾಳೆನೂ ಯಾವಾಗ ಬೇಕೋ ಅವಾಗ ಮಾರ್ಕೊಳ್ಳೋವಂಥದ್ದು, ತಿನ್ನೋಕ್ಕಾಗೋವಂಥದ್ದು ಈ ಥರ ಒಂದು ಮಾಡ್ಕೊಂಡಿದ್ವಿ. ಮತ್ತಿನ್ನು ಒಂದು 100 ಸೀಬೆ ಗಿಡ ಹಾಕೊಂಡಿದ್ವಿ. ಅದೇನಕ್ಕೆ ಹಾಕೊಂಡಿದ್ವಿ ಅಂದರೆ ನಮಗೆ ವಾರದ ಖರ್ಚು ಮೇಂಟೈನ್ ಆಗೋಯ್ತು. ಎಷ್ಟು ಸೀಬೆ? 100 ಗಿಡ ಹಾಕೊಂಡಿದ್ವಿ. ಯಾವುದು ಸೀಬೆ ತಳಿ? ಸೀಬೆ ಇದು ಪಿಂಕ್ ತೈವಾನ್, ಪಿಂಕ್ ತೈವಾನ್ ವೈಟ್ ಅಂತ ಅದನ್ನ ಹಾಕೊಂಡಿದ್ವಿ. ಅದ್ರದ್ದು ಒಂದು ಅದನ್ನೆಲ್ಲ ತಿಳ್ಕೊಂಡು ಯಾವ್ದಾರ ಏನು ತಿಳ್ಕೊಂಡ್ರಿ? ಅವರೇ ಸೊಸಿ ಕೊಡೋರ ಹತ್ರ ತಿಳ್ಕೊಂಡ್ವಿ. ಎಲ್ಲಿಂದ ತಂದ್ರಿ ಸೊಸಿ? ಸರ್ ಅದು ಇದರಿಂದ ಕೊಟ್ಟಿದ್ರು ಸರ್, ಆಂಧ್ರ ಪ್ರದೇಶದ ಕಡೆಯಿಂದ ಎಲ್ಲೋ ಬೆಂಗಳೂರಿನಲ್ಲಿ ಅವ್ರು ಇದು ಮಾಡ್ತಾರೆ ಚಕ್ರಪಾಣಿ ಅಂತ. ಅವರು ಪಾಪ ಫೋನಲ್ಲೆಲ್ಲ ಮಾತಾಡಿ ಅಮ್ಮ ಈ ಥರ ಮಾಡಬೇಕು. ಅದನ್ನು ನನಗೇನು ಲಾಸ್ ಏನಾಗಲಿಲ್ಲ. ಅದು ಇವತ್ತಿಗೂ ನಮಗೆ ಒಂದು ಯಾಕೆ ಅಂದರೆ ಯಾವುದೋ ಖರ್ಚಿಲ್ಲ ಅಂದರೆ ನಾವು 30 ರೂಪಾಯಿ ಕೆಜಿ ಕೊಡ್ತಾ ಇದ್ದೀವಿ. ಅಲ್ಲ ಒಂದು ನಿಮಿಷ, ಈಗ ನಿಧಾನವಾಗಿ ಹೇಳಿ, ಸೀಬೆ ಈಗ ಸಸಿನ ಏನು ಅಂತರದಲ್ಲಿ ಹಾಕ್ಕೊಂಡಿದ್ದೀರಿ? ನಾವು 6-8 ಅಡಿ ಹಾಕಿದ್ದೀವಿ ಸರ್. ಅಂದರೆ 8 ಅಡಿ ಸಾಲಿನ ಸಾಲು, ಸಾಲಿನ ಸಾಲು 6 ಅಡಿ ಇದು ಗಿಡದಿಂದ ಗಿಡ ಕಸಿ ಸಸಿನ? ಅದು ಕಸಿ ಸಸಿ. ಆಯಿತು. ಒಂದು ಸಸಿಗೆ ಏನು ಧಾರಣೆ ಕೊಟ್ಟು? ಅದು 91 ದಿವಸ ನಮಗೆ ಸರ್ 80 ರೂಪಾಯಿ ಬಿದ್ದಿತ್ತು. ಎಷ್ಟು ವರ್ಷ ಆಯ್ತು ಸಿಬಿ ಹಾಕಿ? ನಾವು ಹಾಕಲೆ 5 ವರ್ಷ ಆಯ್ತು ಸರ್. 5 ವರ್ಷ? ಸರಿ. ಅದನ್ನ ಹೇಗೆ ಮೇಂಟೈನ್ ಮಾಡ್ತೀರಿ ಅದು ಸರ್? ಅದು ನಮ್ಗೆ ತಂದ ಒಂದು 6 ತಿಂಗಳಿಗೆ ಹೂವು ಈಚೆ ಎಲ್ಲ ಬಂತು. ಆಮೇಲೆ ಅದನ್ನೆಲ್ಲ ಇದು ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು, ಇವಾಗ ಗಿಡ ಸ್ವಲ್ಪ ದೊಡ್ಡದಾಯ್ತಲ್ಲ, ಈಗ ಒಂದು ಹೆಚ್ಚು ಕಮ್ಮಿ ಒಂದೊಂದ್ಸಾರಿ ಕುಯ್ದ್ರೆ ಒಂದು 30 ರಿಂದ ಸ್ಟಾರ್ಟ್ ಆಯ್ತದೆ, 30 ಕೆಜಿಯಿಂದ. ಆಮೇಲೆ 3 ಕ್ವಿಂಟಲ್ ಗಂಟೆ ಹೊಟ್ಟೈತದೆ. ಈಗ ನಮಗೆ ಅದು ಏನಾಯ್ತು ಅಂದರೆ ಮಾರೋದಕ್ಕೆ ಒಂದು ಸಮಸ್ಯೆ ಆಯಿತು. ನಾವೀಗ ನಾವೇ ಒಂದು ಮೌಲ್ಯವರ್ಧನೆ ಮಾಡ್ತೀನಿ ಅಂದರೆ ಆಗೋದಿಲ್ಲ, ಯಾಕೆಂದರೆ ನಾವು ಇಲ್ಲೇ ನೋಡೋದು ಅಲ್ಲೇ ನೋಡೋದು ಅನ್ನಂಗೆ. ಹಾಗೆ ಯಾರೋ ಒಬ್ಬರು ಪಾರ್ಟಿ ಇಟ್ಕೊಂಡು ಅವರು ಎಷ್ಟಾದರೂ ತಗೋಬೇಕು, ಆ ಒಂದು ಕಂಡೀಷನ್ಗೆ 30 ರೂಪಾಯಿಗೆ ಒಪ್ಕೊಂಡೆ ನಾನು. ಯಾಕೆಂದರೆ ಅವ್ರು 50ಕ್ಕೆ ಮಾರ್ಬೋದು, 60ಕ್ಕೆ ಮಾರ್ಬೋದು, ಕೊನೆಗೆ ಅವ್ರು 20ಕ್ಕೆ ಮಾರ್ಕೋತಾರೆ, ನಮ್ಗೆ ಅದು ಬೇಡ ಅಂದ್ಬಿಟ್ಟು ಅವರು ತಗೋತಾರೆ. ಯಾವಾಗಲೂ ತಗೋತಾರೆ. ಮತ್ತು ಎಲ್ಲ ಕಮ್ಮಿ ಆದಾಗ ಪುನಃ ಪ್ರೂನಿಂಗ್ ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ. ಅದೇ ಪುನಃ ಕಟ್ಟಿ ಸೀಬೆ ವರ್ಷದಲ್ಲಿ 2 ಸಾರಿ ಬರುತ್ತೆ ಅನ್ಸುತ್ತೆ. 2 ಸಾರಿ ಏನು ಸರ್, 3-4 ಸಾರಿ ಬರ್ಸ್ಬೋದು. ಯಾಕೆಂದ್ರೆ ನಮ್ಮ ಟೈಮ್ ನಮಗೆ ಯಾವ ತಿಂಗಳಲ್ಲಿ ಅದು ಖರ್ಚಾಯ್ತದೆ ಅನ್ನೋದು ನೋಡ್ಕೊಂಡು ನಾವು ಗಿಡ ಕಟ್ ಮಾಡ್ಕೋಬೇಕು. ಅಂದ್ರೆ ಗಿಡ ಕಟ್ ಮಾಡೋದು ಅಂದ್ರೆ ಏನು? ಕಟ್ ಮಾಡೋದು ಅಂದ್ರೆ ರೆಕ್ಕೆಗಳು, ಈ ಹಣ್ಣು ಇದು ಎಲ್ಲ ಹೂವೆಲ್ಲ ಬಿಟ್ಟು ಹಣ್ಣೆಲ್ಲ ಬಿಟ್ಟು ಖಾಲಿಯಾಗಿರ್ತದ, ಆ ರೆಕ್ಕೆಗಳೆಲ್ಲ ಕಟ್ ಮಾಡಬೇಕು, ಕತ್ತರಿಸಬೇಕು. ಕತ್ತರಿಸಿ ಮತ್ತೆ ಅದಕ್ಕೆ ಕುರಿ ಗೊಬ್ಬರಗಳು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕುರಿ ಗೊಬ್ಬರ ಮತ್ತೆ ನಾವು ಜೀವಾಮೃತ ಮಾಡ್ಕೊಂಡಿದೀವಿ, ಇದನ್ನೆಲ್ಲ ಹಾಕ್ತಿವಿ. ಅಂದ್ರೆ ಈಗ ನೀವು ಕತ್ತರಿಸಿದ ಮೇಲೆ ಎಷ್ಟು ತಿಂಗಳಲ್ಲಿ ಬರುತ್ತೆ? 2 ತಿಂಗಳು ಸರ್. 2 ತಿಂಗಳಿಗೆ ಪುನಃ ಗಿಡ ಎಲ್ಲ ತುಂಬಾ ಬಂದ್ಬಿಡ್ತದೆ, ಹೂವು ಈಚೆ ಬಂದ್ಬಿಡ್ತದೆ. ಅಂದ್ರೆ ನಿಮ್ಗೆ ಯಾವ ತಿಂಗಳಲ್ಲಿ ಬರಬೇಕು ಅಂತೀರಾ? ಅದಕ್ಕಿಂತ ಈಗ ಜನವರಿ ಫೆಬ್ರವರಿಲಿ ಈ ತರ ನಮ್ಗೆ ಯಾವಾಗ ಬೇಕು ಅನ್ಸುತ್ತೆ ಮೂರು ತಿಂಗಳು ಮುಂಚೆ ಕಟ್ ಮಾಡ್ಬಿಡ್ಬೇಕು. ಒಂದ್ ಬುಟ್ಟಾಗ ಹೂವು ಎಲ್ಲ ಕಟಾಗೋದ ತಕ್ಷಣ ಕಟ್ ಮಾಡ್ಬಿಡೋದು. ಸರಿ, ಅವಾಗ ಹಿಂದ್ಗಡೆನೆ ಅದು ಇದಾಯ್ತದೆ. ಕಟ್ ಮಾಡೋದೆ ತುಂಬಾ ದೊಡ್ಡ ತಾಂತ್ರಿಕತೆ ಏನಿಲ್ಲ. ಅದು ಕಟ್ಟರ್ ಇರ್ತದೆ, ಸುಮ್ಮನೆ ರೆಕ್ರೆಕ್ಕೆ ಕಟ್ ಮಾಡ್ಕೊಂಡು ಹೋಗೋದು. ಆಯ್ತು, ಅದೇನಂತ ಕಷ್ಟವಾದ. ಆಮೇಲೆ ಅದರಿಂದ ಏನು ಅಂದ್ರೆ ನಮ್ಗೆ ಅದು ಈ ತರ ಹಣ್ಣು ಗಿಡ ಹಾಕಿರೋದು ನಮ್ಮ ಕುರಿಗಳಿಗೆ ಸೀಬೆ ಎಲೆ ಎಲ್ಲ ತಿಂತವೆ. ಸೀಬೆ ಎಲೆ, ಬಾಳೆ ಎಲೆ, ಅಡಕೆ ಎಲೆ, ಅಡಕೆ ಹಿಂದಗಡೆ ಇದು ಪಟ್ಟೆ ಬರುತ್ತಲ್ಲ ಅದು ಕೂಡ ಉಪ್ಪು ನೀರಲ್ಲಿ ಇದ್ಬಿಟ್ಟು ಒಣಗಿಸ್ಬಿಟ್ರೆ ಅದು ರೊಟ್ಟಿ ತಿಂದಂಗೆ ತಿಂತವೆ. ಇದೆಲ್ಲ ಒಂದು ನಾವು ಕಂಡಿಡ್ಕೋಬೇಕು. ಅವಾಗ ಏನಾಯ್ತದೆ ಅಂದ್ರೆ ಅವಕ್ಕೆ ಒಂಥರ ರೊಟ್ಟಿ ಮುರ್ಕೊಂಡಿದ್ದಾರ ಆ ಥರ ತಿಂತವ. ಈ ತರ ಒಂದು ನಾವು ಸಿಸ್ಟಮ್ ಮಾಡ್ತೀವಿ. ಈಗ ಸೀಬೆ ನೀವು ಹೇಳಿದ್ರಿ ವಾರದ ಆದಾಯ ಅಂತ. ಇಲ್ಲ ಸರ್, ಅದೀಗ ವಾರದಾರು ವಾರಕ್ಕೆ ಎರಡು ಸಾರಿ ಕುಯಿಸ್ಕೊತದ ಹಣ್ಣು ಬಂದ ತಕ್ಷಣ ಎರಡು ದಿವಸ. ಈಗ ಮಂಗಳವಾರ ಹಾಕಿದ್ರೆ ಪುನಃ ಶುಕ್ರವಾರ ಈ ತರ ಡೇಟ್ ಹಾಕೊಂಡು ನಾವು ಅವ್ರಿಗೆ ಅಂಗಡಿ ಸಪ್ಲೈ ಮಾಡ್ತೀವಿ. ಮತ್ತೆ ಬೇಕಾದವ್ರಿಗೆ ಈಗ ಯಾರು ಕೇಳ್ತಾರೆ ಸೀಬೆ ಕೊಡಿ ಅಂತ, ಅವ್ರಿಗೆ 50 ರೂಪಾಯಿನಲ್ಲೇ ಕೊಡ್ತೀವಿ. ಚೆನ್ನಾಗಿರೋ ಹಣ್ಣೆ ದಪ್ಪ ತಪ್ಪದೆ ಆರಿಸಿ 50 ರೂಪಾಯಿ ರೇಟಲ್ಲಿ ನಾವು ಮಾರ್ತೀವಿ. ಅವ್ರು ಒಂದು 10-12 ಜನ ಅವರೇ ಅವ್ರಗಳಿಗೆ ಹಿಂಗೆ ಸೀಬೆ ಮತ್ತೆ ಪರಂಗಿ ಗಿಡ ಪಪ್ಪಾಯಿ ಇದಿಷ್ಟು ಸಪ್ಲೈ ಮಾಡ್ತೀವಿ. ಬೇರೆ ಇನ್ನೇನು ಖರ್ಚಾಗಲ್ಲ ಲಕ್ಷ್ಮೀದೇವಮ್ಮ ಸೀಬೆಗೆ? ಏನು ಇನ್ನೇನು ಖರ್ಚಾಯ್ತದೆ ಸರ್ ಇದಕ್ಕೆ? ಇನ್ನು ಇದು ಕೇಳ್ತಾರೆ ಏನು ಅದಕ್ಕೇನಾದ್ರು ಬಿಳಿ ಏನು ಥರ ಬಂದರೆ ಅದನ್ನ ನಾನು ಔಷಧಿ ಹೊಡಿಬೇಕಲ್ಲ ಅಂತ ಒಂದ್ಸಾರಿ ನಾನು ನನ್ನದೇ ಆದ ಒಂದು ಇದರಲ್ಲಿ ಅನ್ನದ ಗಂಜಿ ತೆಗೆದು ಅದನ್ನು ಸೋರಿಸಿ ಅದನ್ನು ಇದರಲ್ಲಿ ಹಾಕಿ ಹೊಡಿಸಿದ್ದೆ ಅದನ್ನ ಸ್ಪ್ರೇಯರಲ್ಲಿ. ಅವಾಗ ಏನಾಯ್ತು ಆ ಗಂಜಿ ಹೋಗಿ ಅದಕ್ಕೆ ಅಂಟ್ಕೊತದಲ್ಲ ಸರ್, ಎಲ್ಲ ಅಂಟ್ಕೊಂಬಿಟ್ಟಾಗ ಅದು ಒಣಗಿದಾಗ ಎಲ್ಲ ಉದುರೋಯ್ತದೆ. ಅಂದ್ರೆ ಎಲೆ ಮೇಲೆ ಕಪ್ಪಾಯ್ತು, ಎಲೆ ಮೇಲೆ ಕಪ್ಪಾಗೋದು ಮತ್ತೆ ಕೆಳಗಡೆ ಬಿಳಿ ಅಂತರ ಒಂದು ಸೇರ್ಕತ್ತದಲ್ಲ ಅದಕ್ಕೆ. ಒಣದಾಗ ಏನಾಯ್ತದೆ ಒಂದ್ 2-3 ದಿವಸ ಬಿಟ್ಟು ನೋಡಿದ್ರೆ ಗಿಡ ಸುತ್ತ ಉದುರಿರ್ತದ, ಅದು ಆ ಗಿಡ ಒಳಿತಾ ಇರ್ತದೆ ಎಲೆ. ಈ ಒಂದು ನಾವು ಏನೋ ತಿಳ್ಕೊಂಡು ಗಂಜಿ ಸಿಂಪರಣೆ ಮಾಡಿ. ಹೌದು ಸರ್, ಅನ್ನದ ಗಂಜಿನ ಬಸ್ಕೊಂಡು ಅದನ್ನ ನೀರಲ್ಲಿ ಹಾಕಿ ಕಲಸಿ ಒಂದು 1/2 ಲೀಟರ್ ಗಂಜಿ ಇರಬೇಕು ಒಂದು ಸ್ಪ್ರೇಯರ್ಗೆ, ಅಷ್ಟನ್ನು ಮಾಡ್ಕೊಂಡು ಅದನ್ನ ನೀರೊಳಗೆ ಬಿರ್ಸ್ಕೊಂಡು ನೋಡಬೇಕು. ಅದನ್ನ ನೋಡಿದ್ರೆ ಅದು ಚೆನ್ನಾಗಿ ಬರ್ತದೆ. ಮತ್ತೆ ಪರಂಗಿ ಗಿಡಕ್ಕೆ ಇದು ಬರುತ್ತೆ ಏನು ಇದು ಹಣ್ಣು ಮೇಲೆ ಚುಕ್ ಚುಕ್ಕಿ ತರ, ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಹಾಲು, ಹಾಲನ್ನ ಸ್ಪ್ರೇ ಮಾಡಿದ್ರೆ ಆ ಕಾಯಿಲೆ ಹೋಗುತ್ತೆ. ನೇರ ಹಾಲನ್ನೇ ಸಿಂಪಡಣೆ ಹಾಲು ಅಂದ್ರೆ ಅದ್ ನೀರ್ಗೆ ಹಾಕೊಂಡು ಎಷ್ಟು ಪ್ರಮಾಣ ಈಗ 1 ಲೀಟರ್ ಹಾಲು ಹಾಕೊಳ್ಳೋದು ಒಂದು ಸ್ಪ್ರೇಯರ್ಗೆ. ಓಕೆ, ಇದನ್ನ ನಾನು ಎಲ್ಲೋ ಕೇಳಿದ್ದೆ, ಆಮೇಲೆ ತಾಳಿ ನಾವು ಪ್ರಯೋಗ ಮಾಡಿ ನೋಡ್ಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ, ಚೆನ್ನಾಗಿ ಬಂತು. ಈಗ ಸೀಬೆನಲ್ಲಿ ನಿಮ್ಗೆ ಆದಾಯ ಬರ್ತಾ ಇದೆ? ಖಂಡಿತ, ವಾರದಲ್ಲಿ 2 ಸರಿ. ಖಂಡಿತ ಸರ್. ಅಲ್ವಾ, ಈಗ ಪಪ್ಪಾಯ ಎಷ್ಟು ಹಾಕೊಂಡಿದ್ರಿ? ಪಪ್ಪಾಯ ಸುತ್ತ ಹಾಕಿದೀವಿ ಸರ್, ಒಂದ್ ಕಡೆ ಗುಂಪಾಗಿ ಹಾಕಿದ್ರೆ ರೋಗ ಜಾಸ್ತಿ ಪಪ್ಪಾಯಿಗೆ. ದೂರ ದೂರ ಎಲ್ಲೆಲ್ಲ ಒಂದೊಂದು ತೇವ್ರಿ ಮೇಲೆ ಬದನಂಚಿನಲ್ಲಿ ಈ ತರ ಹಾಕೊಂಡಾಗ ಅದಕ್ಕೆ ರೋಗನೇ ಬರೋದಿಲ್ಲ. ಹೌದಾ? ಹೌದು, ಕ್ಲೀನಾಗಿ ಗಾಳಿ ಬೀಸ್ತಾ ಇರ್ತದೆ, ಅದಕ್ಕೆ ಯಾವುದೇ ಪ್ರಮಾಣದ ರೋಗನೇ ಬರೋದಿಲ್ಲ. ಈ ಪಪ್ಪಾಯಿನೇ ಬೆಳಿತೀನಿ ಅಂತ ಬೆಳೆದಾಗ ಅದಕ್ಕೆ ಎಷ್ಟು ಖರ್ಚು ಬೀಳ್ತದೆ ಅಂತ ಹೇಳಕ್ಕೆ ಅಸಾಧ್ಯ. ಇದನ್ನ ನಾವೆಲ್ಲ ನೋಡ್ಕೊಂಡು ನಮ್ಗೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲ ಗುಂಪಾಗಿ ಬೆಳೆದಾಗ ಏನೋ ಪಪ್ಪಾಯಿ ಬೆಳೆದಾರೆ ಇದರಲ್ಲಿ ಏನೋ ಆದಾಯ ಸಿಗ್ತದೆ ಜನಗಳು ಅಂತಕೋತಾರೆ, ಆದರೆ ಹಿಂಸೆ ಯಾರಿಗೂ ಬೇಡ ಸರ್. ಆ ಥರ ಒಂದು ಅದು ಸಪ್ಪೆ ಬಂದ್ಬಿಡ್ತದೆ ಹಣ್ಣು, ರುಚಿ ಇರಲ್ಲ. ಈ ಒಂದು ಎಲ್ಲ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ದೂರ ಅಂದಾಜು ಎಷ್ಟು ಪಪ್ಪಾಯಿ ಇರ್ಬೋದು? ನಮ್ಮ ಜಮೀನಲ್ಲಿ ಒಂದು 50 ಪಪ್ಪಾಯಿ ಗಿಡ ಆಯ್ತು ಸರ್. ಸುತ್ತ ಸುತ್ತ ಅದನ್ನ ನಾವೇನು ಬೆಳಿಕೋ, ಅದನ್ನ ಬೀಜನೂ ಹಾಕೋದಿಲ್ಲ ಸರ್. ಈಗ ನಾವು ಬೀಜ ತಿಂದು ಎಲ್ಲರೂ ಎಸ್ತಿರ್ತೇವೆ, ಆ ಗಿಡಗಳೇ ಬೇಕಾದಷ್ಟು ಮುಟ್ಟಿರ್ತವೆ, ಆ ಗಿಡಗಳೇ ನೆಟ್ಟಿರ್ತೀವಿ. ಸರಿ, ಅದೇ ಒಂದೇ ಜಾತಿ, ಅದು ಯಾವುದು ಇದ್ರಲ್ಲಿ ತಂದಿದೆ ಸರ್, JSS ಇದರಲ್ಲಿ ಒಂದ್ಸಾರಿ, ಅದೇ ಬೀಜನೇ ಇದುವರೆಗೂ ನಮ್ಮ ಜಮೀನಲ್ಲಿ. ಹಣ್ಣು ಎಷ್ಟು ಕೆಜಿ ಬರುತ್ತೆ ಸರ್? ಹಣ್ಣು ಜಾಸ್ತಿ ದಪ್ಪ ಬಂದರೂ ಜನ ಲೈಕ್ ಮಾಡಲ್ಲ. ಇವತ್ತೆಲ್ಲ 1 ಕೆಜಿ 1.5 ಕೆಜಿ ಬಂದರೆ ಸಾಕು. ಹಾಗೆ ಈಗ ನಾವು ಮನೆ ಗೊಬ್ಬರ ಇದಾಕತ್ತೀವಲ್ಲ ಸರ್, ನಿಮ್ಗೆ ಮೆನುವ್ರೆ ಏನು ಹಾಕಲ್ವಲ್ಲ, ದಪ್ಪ ಬರೋದೇ ಇಲ್ಲ, ಅದು ಟೇಸ್ಟ್ ಆಗಿರ್ತದೆ ಮತ್ತೆ ಸೈಜು ಸರಿಯಾಗಿರ್ತದೆ. ಆ ಒಂದು ಈಗ ನಾನು ಎಷ್ಟೋ ಸರಿ ಪ್ರಯೋಗ ಮಾಡಿದ್ದೀನಿ, ನಮ್ಮ ಹತ್ರ ಹಣ್ಣು ತಗೋತಾರೆ ಸೀಬೆಹಣ್ಣು, ಅವ್ರ ಹತ್ರ ತಗೊಂಡೋದಾಗ ಈಗ ನಮ್ಮ ಪಪ್ಪಾಯಿ ತಿನ್ನು ನೋಡಿ ಅಂತ ಅವ್ರಿಗೆ ಹಿಂಸೆ ಮಾಡಿ ಹೇಳ್ತೀನಿ. ಆವಾಗ ಅವರೇ ಹೇಳ್ತಾರೆ, ಹೌದು ಅದು ತುಂಬ ಚೆನ್ನಾಗಿ ಸಪೋಟ ಹಾಕಿದ್ದೀನಿ, ಒಂದು 30 ಮರ ಸಪೋಟ ಇದೆ. ಯಾವುದು? ಕ್ರಿಕೆಟ್ ಬಾಲ್, ಅವಾಗ ಹಿಂದೆ ಎಲ್ಲ ಬರ್ತಿದ್ದು ಅದೇ ಅದೇ ಹಾಕಿದ್ದೀನಿ. ಅದು ಸೀಸನ್ ಬಂದಾಗ ಅದನ್ನು ಕೊಡ್ತೀನಿ. ಅದು ಹೀಗೇನಾ? ಅದೇ ಅದೇನು, ಅದಕ್ಕೆ ಏನು ವ್ಯವಸಾಯನೇ ಬೇಕಾಗಿಲ್ಲ, ಔಷಧಿ ಬೇಕಾಗಿಲ್ಲ ಸರ್. ಯಾವುದೇ ಗಿಡದ ಪ್ರಮಾಣ ದೂರ ದೂರ ಇದ್ದಾಗ ಯಾವ ರೋಗನೂ ಬರಲ್ಲ. ಈಗ ಅದ್ರ ಮಧ್ಯೆ ಅಡಿಕೆನೂ ಹಾಕ್ಬಿಟ್ಟಿದ್ದೀನಿ ಇವಾಗ, ನೆಕ್ಸ್ಟ್ ಅಡಿಕೆ ಗಿಡನು ಮಧ್ಯೆ ಹಾಕ್ಬಿಟ್ಟಿದ್ದೀನಿ. ಯಾವ್ದ್ರ ಮಧ್ಯೆ? ಸಪೋಟ ಮಧ್ಯ. ಈಗ ಸಪೋಟ ಹಾಕಿ ಎಷ್ಟು ವರ್ಷ ಆಯ್ತು? ಸಪೋಟ ಹಾಕಿ ಒಂದು 7-8 ವರ್ಷ ಆಯ್ತು. ಅದು ಸೇಮ್ ಅಂತರನೇನಾ? ಅಂತರ ಅದೇ ಸ್ವಲ್ಪ ದೂರ ಸರ್. ಅದು ಕಮ್ಮಿ ಅಂದ್ರೆ ಒಂದು 8-10 ಅಡಿ. ಅದು ಯಾಕೆಂದ್ರೆ ಸ್ವಲ್ಪ ದೊಡ್ಡದಾಗುತ್ತಲ್ಲ, ಅದನ್ನು ಕೂಡ ಕಟ್ ಮಾಡ್ಕೋಬೇಕು ಜಾಸ್ತಿ ಇದಾದಾಗ. ಅದು ವರ್ಷದಲ್ಲಿ ಎಷ್ಟು ಬೆಳೆ? ಅದು 2 ಸಾರಿ ಬಿಡ್ತದೆ ಸರ್. 2 ಸಾರಿ ಬರ್ತದೆ. ನಾವು ಮಾಡ್ಕೊಂಡಂಗೆ ನಾವು ಯಾವುದೇ ಗಿಡ ಆರೈಕೆ ಹೆಂಗ್ ಮಾಡ್ತೀವಿ ಹಂಗೆ ಫಲ. ಈ ಒಂದು ನನ್ನ ಲೆಕ್ಕಾಚಾರ. ಈಗ ಸಪೋಟಾನು ಪರವಾಗಿಲ್ಲ ನಿಮಗೆ? ಪರವಾಗಿಲ್ಲ ಸರ್. ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಫಸ್ಟು ತಗೊಳ್ಳೋ ಅಂತವ್ರು ಹಿಡ್ಕೊಂಡಿರ್ಬೇಕು, ನಾವೇ ಮಾರ್ತೀವಿ ಅಂದ್ರೆ ಆಗಲ್ಲ. ಯಾಕೆ ಬಂದಾಗ ಅದು 5 ಕೆಜಿ ಬರಲಿ, ಅವ್ರಿಗೆ ನಾವು ತಲುಪಿಸೋ ಮಟ್ಟ ಮಾಡ್ಕೊಂಡಾಗ ನಮ್ಗೆ ಯಾವ್ದ್ರಲ್ಲೂ ಲಾಸ್ ಅಲ್ಲ. ವರ್ಷದಲ್ಲಿ 2 ಸರಿ ಅಂತೀರಿ, ಮತ್ತೆ 50 ಗಿಡ ಎಷ್ಟು ಬರ್ಬೋದು ಬರ್ತದೆ ಸರ್? ಅದು ಅದು ಹೆಚ್ಚು ಕಡಿಮೆ ಒಂದು ಸಾರಿ ಕುಯ್ದ್ರೆ ಅವ್ರಿಗೂ ಒಂದು ಸಾರಿ 25 ಕೆಜಿ 30 ಕೆಜಿ ಈ ಥರ ಎಲ್ಲ ಸಿಗ್ತದೆ. ಈ ತರ ಬಂದಂಗೆ ಬಂದಂಗೆ ನಾವು ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ ಇದ್ರಲ್ಲಿ, ಕ್ರೇಟಲ್ಲಿ. ಅಂದ್ರೆ ನೀವೇ ಕಟಾವ್ ಮಾಡಿ ಅವ್ರಿಗೆ ಕೊಡ್ತೀರಾ ಅಥವಾ ಅವರೇ ಬಂದು ಕಟಾವ್ ಮಾಡ್ತಾರೆ? ಇಲ್ಲ ಇಲ್ಲ ಸರ್, ನಾವೇ ಕಟಾವ್ ಮಾಡ್ತೀವಿ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಅವ್ರ ಕೆಲಸದ ಟೈಮ್ ಅವ್ರು ಹೇಳ್ಕೋತಾರೆ, ನೀವು ಚೆನ್ನಾಗಿ ಅದು ಈ ತರ ತರಬೇಕು, ಈ ತರ ಹೋಗಿರೋನ್ ತರಬಾರದು ಅಂತ ಅವ್ರಿಗೆ ತಕ್ಕನಾಗಿ ನಾವು ತಗೊಂಡೋಗಿ ಕೊಟ್ರೆ. ಅಂದ್ರೆ ಕೆಆರ್ ಪೇಟೆನಲ್ಲಿ ಮರವನ್ನ ಇಟ್ಕೊಂಡಿದ್ದೀರಾ? ಕೆಆರ್ ಪೇಟೆಯಲ್ಲಿ ಮಾಡೋರಿಗೆ ಕೊಡೋದು ಸರ್, ನಾವು ಮೈಸೂರಿಗೆ ಬಂದದ್ದೆಲ್ಲ ಮಾರಾಟ ಮಾಡ್ತೀನಿ, ಅದೆಲ್ಲ ಸುಳ್ಳು ಆಗೋದಿಲ್ಲ. ಈ ತರ ಈಗೇನು ಎಲ್ಲ ಕಡೆ ಮಾರ್ಕೆಟ್ ಮಾರ್ತಾರೆ ಸರ್, ಎಲ್ಲ ಕಡೆ ಮಾರ್ಕೆಟ್ ಐತೆ. ಇವಾಗ ಇನ್ನೊಂದೇನೋ ಸೀಬೆ ಹಾಕೊಂಡ್ರೆ ಸೀಬೆ ಒಂದು ಒಬ್ಬರಿಗಿಂತ ಒಬ್ಬರು ಬೆಳೆದಾರೆ, ಯಾರು ಓಡಲ್ಲಿ ನೋಡಿದ್ರು ಅದೇ ಅಂಗಡಿ. ಆಗ ನಾವು ಕಾಂಪಿಟೇಷನ್ ಆಗಿ ನಾವು ಅಲ್ಲಿ ಇಲ್ಲಿ ತಂದು ಮಾರಕ್ಕಾಗಲ್ಲ. ಈಗ ಅದರಿಂದ ಏನು ಮಾಡ್ತೀವಿ, ನಾವು ಒಂದೇ ಕಡೆ ಇಟ್ಕೊಂಡು, ಯಾಕೆಂದರೆ ಆದಾಯ ಸ್ವಲ್ಪ ಕಮ್ಮಿ ಇರ್ಬೋದು, ನಮ್ಗೆ ಖರ್ಚಾಗೋದು ಮುಖ್ಯ, ವೇಸ್ಟಾಗಿ ಆಚೆ ಸುರಿಬಾರ್ದು. ಈ ಒಂದು ನಿಟ್ಟಲ್ಲಿ ಮತ್ತೆ ಈ ಮಧ್ಯದಲ್ಲಿ ಅಡಿಕೆ ಮಧ್ಯ ಮತ್ತೆ ತೆಂಗಿನ ಮಧ್ಯ ಟೊಮೊಟೊ ಹಾಕಿದ್ದೆ, ಒಳ್ಳೆ ಆದಾಯ ಬಂತು ಸರ್ ಈ ಸಾರಿ. ಈಗ ಹೋದ ಸರಿ ಒಂದು 70-80 ರೂಪಾಯಿ ತನಕ ಆಗಿತ್ತು ಕೆಜಿ, ನಮ್ಮ ಹತ್ರ ಒಂದು 14 ಕೆಜಿ ಬ್ಯಾಗು 700 ರೂಪಾಯಿ ತನಕ ಹೋಯ್ತು. ನಮ್ಗೆ ಈ ಸಾರಿ ಖುಷಿ ಆಯ್ತು, ಒಟ್ಟಿನಲ್ಲಿ 3 ಲಕ್ಷ ರೂಪಾಯಿ ಆದಾಯ ಆಯ್ತು. 2,000 ಗಿಡ ತಂದಿದ್ದಷ್ಟೇ, ಈಗ ಪುನಃ ಹಾಕಿದ್ವಿ. ಇದೊಂಥರ ಇದ್ದಂಗೆ ಉಚ್ಚಿದ್ದಂಗೆ ಅದು ಕೂಡ. ಯಾವ್ದ್ರೊಳಗಡೆ ಹಾಕೊಂಡಿದ್ವಿ? ಇದು ತೆಂಗಿನ ಮಧ್ಯ. ಎಲ್ಲ ಇಟ್ಕೊಂಡಿದ್ವಿ ಸರ್, ಈಗ ಅದನ್ನೆಲ್ಲ ತಗೊಂಡು ಇಟ್ಕೊಂಡಿದ್ವಿ. ಇನ್ನ ಅದು ವೇಸ್ಟ್ ಆಯ್ತದಲ್ಲ ಅಂತ ಒಂದ್ ಆಯ್ತು, ಒಂದ್ ಮಾಡ್ತಾ ಇರೋದು. ಈಗ ಏನು ಸರಿನೇ ಮೊದಲನೇ ಬಾರಿ ಟೊಮೆಟೊ ಬೆಳೆದಿದ್ದು? ಹೌದು ಸರ್, ಇದು ಸರಿನೇ ಮೊದಲನೇ ಬಾರಿ ಟೊಮೆಟೊ ಬೆಳೆದಿದ್ದು. ಪರವಾಗಿಲ್ಲ, ಮೊದಲನೇ ಸರಿನೇ ಬಂಪರ್ ಲಾಟ್ರಿ ಸಿಗ್ತಾನೆ. ಅದೇ ಚಂದ್ರಪಟ್ಟಣ ಆಗ್ತದೆ ಸರ್ ನಾನು ಈ ಸರಿ. ಕ್ಯಾರ್ಪೇಟೆಲ್ಲೂ ಹಾಕ್ಲಿಲ್ಲ, ಅಲ್ಲಿ ನಾವು ಹೈಬ್ರಿಡ್ ಹಣ್ಣು ಇಲ್ಲಿ ಖರ್ಚಾಗಲ್ಲ, ಕ್ಯಾರ್ಪೇಟೆ ಅಲ್ಲೇ ಹೈಬ್ರಿಡ್ ಹುಡುತ್ತೆ. ಈ ತರ ಮಾಡಿದ್ವಿ. ಈ ತರ ಒಂದು ಬೆಳೆ ಮಧ್ಯದಲ್ಲಿ ಒಂದು ಬೆಳೆ ಮಾಡಿದಾಗ, ಈಗ ತೆಂಗಿನ ಮಧ್ಯೆ ಮಾಡಿದಾಗ ತೆಂಗು ಚೆನ್ನಾಗುತ್ತೆ, ಅಡಿಕೆ ಮಧ್ಯೆ ಮಾಡಿದ್ರೆ ಅಡಿಕೆ ಗಿಡ ಚೆನ್ನಾಗುತ್ತೆ. ಅದೇನು ಇದ್ದಕ್ಕಿದ್ದಂಗೆ ಟೊಮೆಟೊ ಹಾಕ್ಬೇಕು ಅನ್ಸಿತ್ತು ನನ್ನ ಮೊಮ್ಮಗ ಇಷ್ಟಪಟ್ಟ ಸರ್ ಅದನ್ನ, ನಾನು ಟೊಮೆಟೊ ಹಾಕ್ಬೇಕು ನಾವೂ ಅಂತ. ಸರಿ ಮಾಡಪ್ಪ, ಈಗ ಅವನೇ ಇಷ್ಟಪಟ್ಟು ಅವನೇ ಗಿಡ ತಂದು ಅವನೇ ರೆಡಿ ಮಾಡ್ತಾವನು. ಮತ್ತೆ ಈಗ ಅವ್ರಿಗೆ ಒಂದು ಆಸಕ್ತಿ ತುಂಬಬೇಕು ಅಂದಾಗ ಅದಾಗಲಿ ಹೋಗ್ಲಿ, ಅವ್ರ ಆಸಕ್ತಿಗೆ ನಾವು ಒತ್ತು ಕೊಡಬೇಕು. ನಿಜ, ಈ ಒಂದು ನಿಟ್ಟಲ್ಲಿ. ಯಾಕೆಂದ್ರೆ ನನ್ನ ಮೊಮ್ಮಗ ITI ಮಾಡ್ಕೊಂಡು ಅವನು ಮುಂದಕ್ಕೆ ಓದ್ತಿದ್ನೋ ಏನೋ ಗೊತ್ತಿಲ್ಲ, ಬಟ್ ನಾನೇ ಈಗ ಜಮೀನು ನೋಡೋರು ಯಾರು ಇಲ್ವಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಪ್ಪ ಇದನ್ನ ಇದರಲ್ಲೇ ನಾವೇ 4 ಜನಕ್ಕೆ ಸಂಬಳ ಕೊಡ್ಬೋದು ಅನ್ನೋ ದೃಷ್ಟಿ ಅವ್ನಿಗೆ ತೋರಿಸಿ ಅವನ ಒಂದು ಲೆವೆಲ್ಗೆ ತಗೊಂಡಿದ್ವಿ. ಇನ್ಯಾವ ತರಕಾರಿ ಬೆಳೆದಿದ್ರಿ? ಇನ್ಯಾವುದಿಲ್ಲ ಸರ್, ನಮ್ಮ ಮನೆಗೆ ಆಗೋಂಥವು ಬೆಳ್ಕೊತೀವಿ ಅಷ್ಟೇ, ಹೀರೆ ಗಿಡ ಇವು ಮೂಲಂಗಿ ಇಂಥವು ಹಾಕತೀವಿ ಅಷ್ಟೇ, ಸೊಪ್ಪು ಗಿಪ್ಪು ಈ ಸಾಕು ಸರ್, ನಮ್ಮ ಗದ್ದೆಗಳಿಗೆ ಬೆಳೆಯೋ ಸೊಪ್ಪು ಅವು ಇವೆ ತರಕಾರಿ. ಬೇಗು ಅಂದ್ರೆ ಕ್ಯಾರೆಟ್ ಬಿಟ್ಬಿಟ್ಟು ತರಬೇಕಷ್ಟೇ ನಾವು, ಇನ್ನೇನು ಬಾಕಿದೆಲ್ಲ. ಈಗ ಸೀಬೆ ಸಪೋಟ ಮತ್ತೆ ಹಣ್ಣಿನ ಇನ್ಯಾವ ಬೆಳೆ ಇದೆ? ಹಣ್ಣು ಇನ್ನು ನಮ್ಗಾಗುವಂತ ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ ಈ ತರ ಹಣ್ಣುಗಳವೆ. ಮಾವು, ಮಾವು ಒಂದು 5 ಜಾತಿ ಮಾವು ಹಾಕ. ಯಾವ್ಯಾವ್ದು? ಯಾವ್ದು ಅಂದ್ರೆ ಇದು ಮಲ್ಲಿಕ, ಆಮೇಲೆ ನಂಗೆ ಅದ ಹೆಸರುಗಳೇ ಹೇಳಕ್ ಬರೋದಿಲ್ಲ, ಅದೆಲ್ಲ ಬಾದಾಮಿ, ಇನ್ನೊಂದು ಯಾವ್ದು ತುಂಬಾ ಚೆನ್ನಾಗೈತೆ ಅದ್ರ ಹೆಸರು, ನಮ್ಮ ಮನೆಯವರು ಇದರಿಂದ ತರಿಸಿದ್ರು. ಬೈಂಗನ್ಪಲ್ಲಿನ ಇಲ್ಲ ಇಲ್ಲ ಸರ್, ಒಂದು ರಸ್ಪುರಿ, ರಸ್ಪುರಿ ರಸ್ಪುರಿ ಅದೆಲ್ಲ ಹೇಳಿ ಅವ್ರ ಫ್ರೆಂಡ್ ಹತ್ರ ತರಿಸಿ 5 ಗಿಡ ತರಿಸಿದ್ದು. ಮಳೆಗಾಲ ಆದ್ರೂ ನೀರು ಹಾಕ್ತಿದ್ರು ನಮ್ಮ ಮನೆಯವರು, ಇವನ್ ನೀರು ಬೇಡ ಆ ತರ ಆಸಕ್ತಿಯಿಂದ ಅವ್ರು ಬಿಡಿದ್ರು. ಈಗ ಅದ್ರ ಫಲ ನಾವು ತಗೋತಾ ಇದೀವಿ. ಮಾವಿನ ಹಣ್ಣು ನಿಮಗೆ ಮಾರೋಷ್ಟು ಸಿಗ್ತದೆ ಸರ್? ನಾವು ಅನ್ಕೊಂಡಂಗೇನಿಲ್ಲ, ಈಗ ಸ್ಪ್ರೇ ಮಾಡ್ಬೇಕು. ಯಾಕೆಂದ್ರೆ ಈಗ ಸ್ಪ್ರೇ ಮಾಡದೇ ಇದ್ರೆ ಹಣ್ಣೆಲ್ಲ ಚೆನ್ನಾಗೇ ಬಿಡ್ತವೆ, ಒಳಗೆಲ್ಲ ಹುಳು. ಏನ್ ಸಿಂಪರಣೆ ಮಾಡ್ತೀರಿ? ಅದು ಯಾವ್ದೋ ಒಂದು ಕೊಡ್ತಾರ ಸರ್, ಇಲ್ಲ ಔಷಧಿ ಅಂಗಡಿಲಿ. ಅದನ್ನ ನಾನು ಮಾಡ್ದೇನೆ ಸುಮ್ಮನೆ ಸರಿ ಇದ್ಬಿಟ್ರೆ ಒಳಗಡೆ ಎಲ್ಲ ಹುಳು, ನೋಡಕ್ ಮಾತ್ರ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿರ್ತದೆ. ಆಗ ಮಾವನ ಹಣ್ಣು ಮಾರೋರು ಹೇಳಿದ್ರು ಈ ತರ ಮಾಡ್ಬೇಕು ಅದಕ್ಕೆ ಅಂತ. ಈ ತರ ಈಗ ಹೊಡೆಸಿದಿರಾ ನೀವು? ಈಗ ಹೊಡಿಬೇಕು ಸರ್, ಇವಾಗ ಅದಕ್ಕೊಂದು ಇತ್ತರ್ಬೇಕು, ಏನು ಸ್ಪ್ರೇಯರ್ ತರಬೇಕು, ಪೆಟ್ರೋಲ್ ದೇನ ಸಿಗ್ತದಂತೆ. ದೊಡ್ಡ ಮಾವಿನ ಮರ ಕೊಡಿಯೋಂತ ಸಿಂಪರಣೆ ತರಬೇಕು. ಈಗ ಅದೇ ಹಿಂಗೆಲ್ಲ ಮಾಡಿದಾಗ ಒಂದಕ್ಕೊಂದು ಎಲ್ಲ ಪ್ರತಿಯೊಂದು ಜೋಡಿಸ್ಕೊಳ್ಳೇಬೇಕು. ಈ ತರ ಮಾಡ್ತಾ ಇದೀವಿ. ಈಗ ನಾವು ಒಂದು ಹೈನುಗಾರಿಕೆ ಕಮ್ಮಿ ಆದ್ರೆ ಈಗ ಅಡಿಕೆದೆಲ್ಲ ಆದಾಯ ಶುರು ಆಯ್ತು. ನೀವು ರಾಗಿ ಭತ್ತ ಬೆಳೆ ಆಗಸ್ಟ್ ಸರ್ ತೊಗರಿ ಹಾಕಿದ್ದೆ ಹೋ ಸರಿ, ತೊಗರಿನು ಒಂದು 2 ಕ್ವಿಂಟಲ್ ತೊಗರಿ ಕಾಳಾಗಿತ್ತು. ನಾನು ಅದನ್ನ ಹಸಿಕಾಯಿ ಎಲ್ಲ ಮಾರಿದ್ವಿ, ಮಿಕ್ಕಿದ್ದೆಲ್ಲ ಒಣಗಿಸಿ ಮಾಮೂಲಿ ಅದನ್ನೆಲ್ಲ ಸೇಫ್ಟಿಯಾಗಿ ಇಟ್ಟಿದ್ದೀನಿ. ಹೆಂಗೆ ಅದೇ ಮರಳಾಕಿ ಮೇಲ್ಗಡೆ ಡಿಬ್ಬಿಗೆ ತುಂಬಿಟ್ಟಿದ್ದೀವಿ. ನಾವು ಈ ಸರಿ ತೊಗರಿ ಆಗಿಲ್ಲ ನನಗೆ, ಮಳೆ ಜಾಸ್ತಿ ಆಯಿತು. ಅದು ಇನ್ನೂ 1 ವರ್ಷ ಆಯ್ತದೆ ಸರ್ ನನಗೆ ಕಾಳು. ಅದನ್ನೇ ಎಲ್ಲ ನೆನೆಸ್ಬಿಟ್ಟು ಅದನ್ನ ಒಣಗಿಸಿ ಅದನ್ನ ಬೇಳೆ ಮಾಡ್ಕೊಂಡು ಅವಾಗ ಅವಾಗ ಉಪಯೋಗಿಸಿ. ನಮ್ದೇ ಅಲ್ಲದೆ ನಮ್ಮ 3 ಸಂಸಾರಕ್ಕೆಲ್ಲ ಹಂಚ್ಕೋತೀನಿ ಅದು, ನನ್ನ ಮಗಳು ಮಗ. ಈ ತರ ಭತ್ತ ರಾಗಿ ಭತ್ತ ಒಂದು ಬೆಳೀತಾ ಇಲ್ಲ ಸರ್, ಭತ್ತ ಬೆಳೆಯೋಕ್ಕೆ ನಾನು ಜಾಗನೇ ಇಟ್ಕೊಂಡಿಲ್ಲ ಈಗ ತೋಟ ಮಾಡ್ಕೊಂಡ್ಮೇಲೆ. ಆಮೇಲೆ ಇನ್ನೊಂದು ನಾವು ಒಂಟಿಯಾಗಿ ಭತ್ತ ಹಾಕ್ತೀವಿ, ಭತ್ತ ಆಗಲ್ಲ ಅದು, ಹಕ್ಕಿ ಪಕ್ಷಿಗಳಿಗೆ ಆಗೋಗುತ್ತೆ. ಈ ತರ ಅಂದ್ರೆ ಬೇರೆ ಜಮೀನ್ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಆ ತರ ಒಂದು ಆ ತರ ರಾಗಿ ಎಲ್ಲ ಬೆಳಿಬೋದು ಸರ್. ರಾಗಿ ಏನ್ ತೊಂದರೆ ಇಲ್ಲ. ಬೆಳಿತೀವಿ ಸರ್, ಬೆಳಿತೀವಿ, ರಾಗಿ ಬೆಳಿತೀವಿ. ಹೌದಾ, ಎಲ್ಲಿದೆ ಜಾಗ? ಅದನ್ನು ಅಷ್ಟೇ, ಅಡಕೆ ತೆಂಗಿನ ತೋಟದಲ್ಲೇ ಹಾಕಬಹುದು, ತೊಂದರೆ ಏನಿಲ್ಲ. ಬೆಳಕು ಗಾಳಿ ಬಿಸಿಲೆಲ್ಲ ಬರುವಂತದಾದ್ರೆ ಚೆನ್ನಾಗಿ ಬರುತ್ತೆ, ಏನ್ ತೊಂದರೆ ಏನಿಲ್ಲ. ಆತರ ಮಾಡ್ತಾರೆ. ಬೆಳಿತೀರಾ ಪ್ರತಿ ವರ್ಷ ರಾಗಿ? ಇಲ್ಲ ಸರ್, ಬೆಳಿಲೇಬೇಕಾದಷ್ಟು. ಇಲ್ಲ ಇಲ್ಲ, ನಮ್ಗೆ ಬೇಕಾದಷ್ಟು ಬೆಳ್ಕತ್ತೀವಿ, ಮಾರಷ್ಟು ಬೆಳಿತಾ ಇಲ್ಲ. ಆಯ್ತು, ನಮ್ಗೆ ಆಗೋಷ್ಟು ಬೆಳ್ಕತಾ ಇದೀವಿ. ರಾಗಿ ಬೇಸಾಯದಲ್ಲಿ ಏನಾದ್ರು ಪ್ರಯೋಗಗಳು ಮಾಡಿದ್ದೀರಾ? ಏನು ಪ್ರಯೋಗ ಇಲ್ಲ ಸರ್, ಮಾಮೂಲಿನೇ. ಅಲ್ಲ, ಎರಚ್ಕತ್ತಿರೋ? ಇಲ್ಲ ಇಲ್ಲ ಸರ್, ನಾಟಿ ಮಾಡ್ಕೋಬೇಕು. ಬೇಕಾದ್ರೆ ತೀರಾ ನೀರಿಗೆ ಇದಾದ್ರೆ ಹನಿ ನೀರಾವರಿ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಚೆನ್ನಾಗಿ ಬರ್ತದೆ, ಭತ್ತನೂ ಮಾಡ್ಬೋದು, ರಾಗಿನೂ ಮಾಡ್ಬೋದು. ಮಾಡಿದಿರಾ ನೀವು? ನಾವು ರಾಗಿ ಮಾಡಿದ್ದೆ, ಓ ಸರಿ ಕಮ್ಮಿ ಆಗೋಯ್ತಲ್ಲ ನೀರು ಅವಾಗ. ಮಧ್ಯ ಸರ್ ಒಂದು ಸಾಲ ಬಿಟ್ಟು ಒಂದು ಸಾಲ ಮಾಡಿದ್ದೆ, ಅದ್ರ ತೇವನ ಇದ್ರ ತೇವ ಎರಡಕ್ಕೂ ಆಗೋದು, ಮೂರು ಸಾಲಿಂದ ಎರಡೇ ಎಳೆ ಆ ರೀತಿ ಒಂದು ಮಾಡಿದೆ, ಏನು ತೊಂದರೆ ಆಗಲಿಲ್ಲ. ಮತ್ತೆ ನೀರು ಹಾಯಿಸೋದು ತಪ್ಪಿತು. ಆಮೇಲೆ ಒಂದು ರೀತಿ ನಮ್ಗೆ ಬೇಡ ಅಂದಾಗ ಮಾತ್ರ ನೀರು ಆಫ್ ಮಾಡಬೇಕು, ಆ ಮಟ್ಟಕ್ಕೆ ನಾವು ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬಂದಿತ್ತು ರಾಗಿ. ಎಷ್ಟು ಬಂತು? ನಮಗೊಂದು ನಾಲ್ಕೈದು ಕ್ವಿಂಟಲ್ ಬೆಳ್ಕೋತೀನಿ ಸರ್ ಸಾಗ. ಅಯ್ಯೋ, ಅದೇ ಬೇಕಾದಷ್ಟು ಸಾಕು ಸರ್. ಈಗ ನಾವು ಅದನ್ನು ಮಾರಕ್ಕೆ ಹೋಗೋದು ಬೇಡ, ನಮ್ಮ ಮನೆಗೆ ಮಾಡ್ಕೊಂಬಿಟ್ರೆ ಸಾಕು ಅನ್ನೋ ಮಟ್ಟ ನಾವು ತೋಟಾಗ ನೋಡ್ಕೋಬೇಕಾದಾಗ ಆ ಥರ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಗಾಗುವಷ್ಟು ನಾವೇನು ಎಲ್ಲಿ ಕೊಂಡೋದಿಲ್ಲ. ಈ ಥರ ಒಂದು ಬೆಳೆ ಅಂತರ ಬೆಳೆಯಾಗಿ ಮಾಡಲೇಬೇಕು ಸರ್. ಮಾಡಿದ್ರೆ ತೆಂಗಿನ ತೋಟ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ, ಯಾಕೆಂದರೆ ತೆಂಗಿಗೆ ವ್ಯವಸಾಯ ಮಾಡ್ದಂಗೆ ಆಯ್ತದೆ. ಈಗ ನೀವು ತೋಟಕ್ಕೆ ಗೊಬ್ಬರ ಹಾಕ್ತೀರಾ, ರಾಸಾಯನಿಕ ಗೊಬ್ಬರ? ಇಲ್ಲ ಸರ್, ನಾವು ನಮ್ಮ ಮನೆ ಗೊಬ್ಬರ ಜೀವಾಮೃತ ಇಲ್ಲ ಸರ್, ಅದು ನಾವು ಜೀವಾಮೃತನೇ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀವಿ. ಅಲ್ಲಲ್ಲೇ ಡ್ರಮ್ಮು, ನೀರು, ಪೈಪು, ಮತ್ತು ಸಗಣಿ, ನಮ್ಮದು ನಾಟಿ ಹಸು ಎರಡಿದೆ, ಇದು ಹುಳ ಹಸು, ಅದರದೇ ಗಂಜಲ ಸಗಣಿ ಎಮ್ಮೆದು, ಇದಿಷ್ಟು ಬೇರೆ ಕಲೆಕ್ಟ್ ಮಾಡ್ಕೋತೀವಿ, ಮಾಡ್ಕೊಂಡು ಅದನ್ನು ಹಾಕ್ಕೊಂಡು ಇದು ಮಾಡ್ಕೋತಾ ಇದ್ದೀವಿ. ಎಲ್ಲದಕ್ಕಿಂತ ಈಗ ವೇಸ್ಟ್ ಕಾಂಪೋಸ್ಟ್ ಅಂತ ಸಿಗ್ತದೆ. ಮತ್ತು ಈಗ ನಮ್ಮ ಇವ್ರು ಹೇಳ್ದಂಗೆ ಅಂತದಪ್ಪ, ಅದು ಏನೇನೋ ಈಗ ಎಲ್ಲ ಕೊಡ್ತಾರೆ ಅಣುಜೀವಿಗಳದು, ನಮ್ದು ಜೀವಾಮೃತಕ್ಕಿಂತ ಏನು ಯಾವುದು ಏನು ಜಾಸ್ತಿ ಏನಿಲ್ಲ. ಎಲ್ಲ ನಮ್ಮ ಜೀವಾಮೃತ ಹಾಕಿದ್ರೆ ಬೆಲ್ಲ ಒಂದು ಚೆನ್ನಾಗಿ ಹಾಕ್ಬೇಕು, ಬೆಲ್ಲ ಹಾಕಿದ್ರೆ ಅಣುಜೀವಿಗಳು ಚೆನ್ನಾಗಿ ವೃದ್ಧಿ ಆಯ್ತವೆ, ಏನು ತೊಂದರೆ ಏನಾಗೋದಿಲ್ಲ. ನೀವು ಜೀವಾಮೃತ ಮಾಡ್ತೀವಿ ಸರ್? ನಮ್ಮದೇ ಇರುವಾಗ ಇನ್ಯಾಕೆ, ಅದು ಎಲ್ಲ ಪ್ರತಿಯೊಂದು ಕಡೆನೂ ಡ್ರಮ್ ಇಟ್ಕೊಂಡಿದ್ದೀವಿ, ಪೈಪ್ ಇಟ್ಕೊಂಡಿದ್ದೀವಿ, ನೀರುಗೆಲ್ಲ ಅಲ್ಲೇ ಸೆಟ್ ಮಾಡ್ಕೊಳೋದು, ಅಲ್ಲೇ ಕದರೋದು, ಅಲ್ಲೇ ಹಾಕೋದು, ಕೆಲಸ ಸುಲಭ ಮಾಡ್ಕೊಂಡಿದ್ವಿ. ಕಬ್ಬು ಬಿಟ್ಬಿಟ್ರ? ಕಬ್ಬು ಬಿಟ್ಬಿಟ್ರ ಸರ್, ಕಬ್ಬು ಕನಸು ಇಲ್ಲ, ಸಂಕ್ರಾಂತಿಗೆ ನಾವೇ ತಂದು ತಿನ್ಬೇಕು ಅಲ್ಲೇ ಅಕ್ಕಪಕ್ಕ ಬೆಳೆದಾಗ. ಬೆಲ್ಲ ತರೋದು ಸರ್, ಇನ್ನೇನು ಮಾಡ್ತೀರಿ ಈಗ, ಅದು ಸಾವಯವ ಬೆಲ್ಲ ಸಿಗ್ತಾ ಇದೆ, ಈಗ ಏನು ತೊಂದರೆ ಏನಿಲ್ಲ, ಮಾಡೋರು ಅದನ್ನು ಮಾಡ್ತಾ ಇದಾರೆ. ಜಮೀನು ಇದೆಯಲ್ಲ, ಒಂದು ಅರ್ಧ ಎಕರೆ ಬೆಲ್ಲಕ್ಕೋಸ್ಕರ ಸರ್ ಎಲ್ಲಾನು ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ಇವತ್ತು ಯಾವುದು ನಮಗೆ ನಮ್ಮ ಕೈಲಿ ಆಯ್ತದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು, ಪರಿವರ್ತನೆ ಮಾಡ್ಕೊಂಡಂಗೆ, ಹೈನುಗಾರಿಕೆಯಿಂದ ಹಿಂಗೆ ಬಂದಂಗೆ, ಕುರಿ ಸಾಕಾಣಿಕೆಗೆ ಬಂದಂಗೆ. ಅಲ್ಲ, ಇದು ಒಂಥರ ಜೀವನ ನೋಡಿ, ಈಗ ಒಂದನ್ನೇ ಮಾಡ್ಕೊಂಡಿರಕ್ಕಾಗಲ್ಲ, ಬದಲಾವಣೆ ಜಗದ ನಿಯಮ ಅಂತಾರಲ್ಲ, ಖಂಡಿತ ಸರ್. ಹಾಗೆ ಕಾಲಕ್ಕೆ ತಕ್ಕಂಗೆ ನಾವು ಬದಲಾಯಿಸ್ಕೊಂಡು ಹೋಗ್ಬೇಕು, ಬದಲಾಗಿ ಹೋಯ್ತಾ ಇದೆ. ಅದರೊಳಗೇನೆ ಏನು ಒಳ್ಳೇದಾಯ್ತದೆ ಅದನ್ನ ಮಾಡ್ಕೊಂಡು ನಮ್ಮ ಅಭಿವೃದ್ಧಿನೂ ನೋಡ್ಕೋಬೇಕು ಅಲ್ವಾ. ನಿಮ್ಗೆ ಆರಂಭದಲ್ಲಿ ಕಬ್ಬು ಆದಾಯ ಬಂತು, ಕಬ್ಬು ಬೆಳೆದಾಗ ಜಮೀನ್ ಖರೀದಿ ಮಾಡೋದು, ಅದ್ರ ಜಮಾನೇ ಬೇರೆ ಇತ್ತು ಸರ್. ಕಬ್ಬಂದು ಅದು ಹೇಳ್ತಾರಲ್ಲ ಸರ್, ಆಮೇಲೆ ಡೈರಿ ಮಾಡಿದ್ರೆ ತಿಂಗಳಿಗೆ 50,000 ಸಂಪಾದನೆ ಮಾಡಿದ್ರೆ, ಆಮೇಲೆ ಅದು ಬೇಜಾರಾಯ್ತು, ಈ ಕುರಿಗೆ ಬಂದಿದ್ರೆ ವೆಚ್ಚ ಜಾಸ್ತಿ ಆಯ್ತು ಅಲ್ವಾ. ಆವಾಗ ನಾವು ಕುರಿಗೆ ಬಂದೆ, ಈ ಕುರಿನಲ್ಲಿ ನನಗೆ ಸಾಕಷ್ಟು ಆದಾಯ ಏನು ಕಾಣಿಸ್ತದೆ, ಮತ್ತೆ ಸುಲಭ ಮೇವೇನು ಕುರಿಗೆ. ಕುರಿಗೆ ಅದೇ ಹೇಳಿದ್ನಲ್ಲ ಸರ್, ಈಗ ವೇಸ್ಟೇಜ್ ಏನ್ ಸಿಗ್ತದೆ, ಸೀಬೆ ಎಲೆ ಸಿಗ್ಬೋದು, ಮಾವಿನ ಎಲೆ ಸಿಗ್ಬೋದು, ಇದು ಅಡಿಕೆ ಎಲೆ, ಇದು ಮಾಮೂಲಿ ಹುಲ್ಲು, ನೇರ ಹಂಗೆ ಕೊಟ್ಬಿಡ್ತೀರಾ? ಹಂಗೆ ಹಾಕಿದ್ರು ಸಾಕು ಸರ್, ತಿನ್ಕೋತ ಬಾಳೆಗರಿ ಎಲ್ಲ ಇಷ್ಟಪಟ್ಟು ತಿಂತವೆ. ಅದರಿಂದ ಇನ್ ಸ್ವಲ್ಪ ಹಾಕಿದ್ರೆ ಸಾಕು, ಬರೀ ಕಡ್ಡಿ ಉಳ್ಕೊಂಡಿರ್ತವೆ ಆ ಮಟ್ಟದಲ್ಲಿ. ತಿನ್ನುವಾಗ ಹಿಂಗೆ ಕಟ್ಟಿ ಬಿಟ್ಟಿರ್ತೀರೋ ಅಥವಾ ಜಮೀನು ತುಂಬ ಓಡಾಡಕ್ಕೆ ಬಿಟ್ಬಿಟ್ಟಿರ್ತೀವಿ? ಕೆಲವು ಸಾರಿ ಅಡಿಕೆ ತೋಟದಲ್ಲಿ ಬಿಡ್ತೀವಿ, ಒಂದು ಸ್ವಲ್ಪ ಹೊತ್ತು ಅದು ಕೆಳಗಡೆ ಇರೋ ಮೇವು ಎಲ್ಲ ಮೇಕಳ್ಳೆ ಅಂತ, ಒಂದೊಂದು ಗಂಟೆ ಅರ್ಧ ಗಂಟೆ ಅದನ್ನು ಇದು ಮಾಡ್ಕೋತೀವಿ ಅಷ್ಟೇ, ಸ್ವಲ್ಪ ಕಾಲಾಡಲಿ ಅಂತ. ಇಲ್ಲದಂದ್ರೆ ಏನು ಬಿಡೋ ಅವಶ್ಯಕತೆ ಏನಿಲ್ಲ, ಅಚ್ಚುಕಟ್ಟಾಯ್ತೆ. ಈ ಥರ ಒಂದು ಸಾಕ್ತಾ ಇದ್ದೀವಿ. ಕೇಳುಗರೆ, ಇದೇ ತಿಂಗಳ 24ರಂದು ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಹನಿ ರಸಾವರಿ ಹಾಗೂ ಯಾಂತ್ರೀಕರಣವನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಸಿಎಸ್ಆರ್ಟಿಎಸ್ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಮಹೇಶ್ ಮತ್ತು ಡಾಕ್ಟರ್ ಸಿಎಂ ಬಾಬು. ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ನೇರಳೆ ಸೊಪ್ಪನ್ನು ತಿಂದು ಹೊನ್ನ ದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡು. ಮರೆಯದಿರಿ, ಇದೇ ತಿಂಗಳ 24ರಂದು ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಹನಿ ರಸಾವರಿ ಮತ್ತು ಯಾಂತ್ರೀಕರಣವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ರೈತರಲ್ಲಿ ಯಾರಾದರೂ ಕೆಲವರು ಆಸಕ್ತಿ ಇರೋರು ಇದ್ದರೆ ಬೇಕಾದ್ರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಅಲ್ಲ ಅವ್ರಿಗೆ ಹೇಳಿ, ಈ ದಾರಿ ಸುವರ್ಣದಲ್ಲಿ ಆದಾಯ ಐತೆ, ಅದನ್ನು ಸ್ವಲ್ಪ ಮನದಟ್ಟು ಮಾಡ್ಕೋಬೇಕು ಅವರು. ಅಯ್ಯೋ ಬೆಲೆ ಜಾಸ್ತಿ ಆಯ್ತಲ್ಲಪ್ಪ ಅಂದರೆ ಆದಾಯ ಕಮ್ಮಿ ಆಯ್ತದೆ. ಈಗ ನಾವು ಯಾವ್ದು ಬೇಕು ಅದನ್ನು. ಆಮೇಲೆ ಇನ್ನೊಂದು ಸರಿ, ಎಲ್ಲ ಕುರಿಗಳಿಗಿಂತ ಇದಕ್ಕೆ ಯಾವುದೇ ರೋಗ ರುಜಿನಗಳೆಲ್ಲ ಕಮ್ಮಿ. ನಮ್ಮ ಇದರಿಂದ ಹಾಸ್ಪಿಟ್ಲ್ ಕಡೆಯಿಂದ ಎರಡು ಇಂಜೆಕ್ಷನ್ ಇದ್ಕೊಡ್ತಾರೆ, ಪಿ ಪಿ ಆರು ಮತ್ತು ಇದು, ಅದರಿಂದ ಎರಡು ಹಾಕಿಸ್ತೀವಿ. ಮತ್ತು ಅವಕ್ಕೆ ಏನು ಬೇಕು ಅಂದರೆ ಒಂದು ಲಿವರ್ ಟಾನಿಕ್ ಒಂದು ಹಾಕ್ತೀನಿ, ಹುಳು ಜಂತು ಹುಳು ನಾಶಕ ಒಂದು, ಅವೆರಡು ಇಟ್ಕೊಂಡ್ರೆ ಸಾಕು ಸರ್, ಆರಾಮಾಗಿ.